ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕಾಫಿಯೊಂದಿಗೆ ಅಡಿಕೆ ಕಾಳುಮೆಣಸು ಬೆಳೆಯುತ್ತಿರುವ ಹುದೇರಿ ಬಿ ರಾಜೇಂದ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ನಂತರ ಪೇಟೆ ಧಾರಣೆ ಇದೆ. ರೈತ ಬಾಂಧವರೇ, ಮದೇ ಗ್ರಾಮ ಮಡಿಕೇರಿ ತಾಲೂಕಿನ ಹಳ್ಳಿ, ಇಲ್ಲಿನ ಹುದೇರಿ ಬಿ ರಾಜೇಂದ್ರ ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ. ರಾಜೇಂದ್ರ ಅವರು ಬಿಕಾಂ ಮಾಡಿಕೊಂಡವರು, 73 ವರ್ಷ ವಯಸ್ಸು. ಕಾಫಿ, ಕಾಳುಮೆಣಸು, ತೆಂಗು, ಅಡಿಕೆ, ಕೋಳಿ ಸಾಕಾಣಿಕೆ, ಹೀಗೆ ಒಂದು ರೀತಿಯಲ್ಲಿ ಭಿನ್ನವಾಗಿ ವಿಶೇಷವಾಗಿ ಅವರು ಮತ್ತು ಅವರ ಮಗ ತ್ಯಾಗರಾಜೇಂದ್ರ ಪಾಲ್ಗೊಂಡಿದ್ದಾರೆ. ರಾಜೇಂದ್ರ ಅವರ ಕೃಷಿ ಹೇಗೆ ಸಾಗಿದೆ ಅನ್ನೋದನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ. ರಾಜೇಂದ್ರ ಅವರೇ, ತಾವು ಬಿಕಾಂ ಯಾವಾಗ ಮುಗಿಸಿದ್ರಿ? 73. ಬಿಕಾಂ ಮಾಡ್ಕೊಂಡು ಏನಾದ್ರೂ ಉದ್ಯೋಗ ಮಾಡಿದ್ರೆ ಅಥವಾ ನೇರವಾಗಿ ಕೃಷಿಗೆ ಬಂದ್ರೆ? ನೇರವಾಗಿ ಕೃಷಿಗೆ ಬಂದು ರಾಜಕೀಯಕ್ಕೆ ಸೇರಿದ್ರು. ಒಂದೊಂದು ಸ್ಕೂಲ್ ಓಪನ್ ಮಾಡಿದ್ರು. ನಾವೆಲ್ಲ ಇಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಮಡಿಕೇರಿ ನಡಿಬೇಕಿತ್ತು. ಅದೇ ಫಸ್ಟ್ ಮನಗಂಡು ಜಾಬ್ಗೆ ಸೇರುವಂತ ವಿಷಯ ಆಗಿಂದ ಇರಲಿಲ್ಲ ನನಗೆ. ಕೃಷಿ ಮಾಡಬೇಕು ಅಂತಲೇ ಇತ್ತು, ಸ್ವಲ್ಪ ರಾಜಕೀಯ ಮಾಡಬೇಕು ಅಂತಲೇ ಇತ್ತು. ಹಾಗೆ ಇಷ್ಟು ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ಅದೇ ತಾವು ಹೇಳಿದಂಗೆ ಕೆಲವೊಬ್ಬರಿಗೆ ಹೀಗೆ ನಾನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಅಪೇಕ್ಷೆಯಲ್ಲೇ ಸಾಕ್ತಾರೆ. ಒಳ್ಳೆ ಕೆಲಸಗಳಾದಾಗ ಆನಂದ, ವ್ಯತ್ಯಾಸ ಆದಾಗ ಒಂಥರ ಬೇಸರ ಆಗುತ್ತೆ. ರಾಜಕೀಯದಲ್ಲಾಗ್ಲಿ, ಸಾಮಾಜಿಕ ಕೆಲಸಗಳಲ್ಲಾಗ್ಲಿ, ಅಥವಾ ವೈಯಕ್ತಿಕ ವಿಚಾರದಲ್ಲಿ ಏಳು ಬೀಳುಗಳು, ವ್ಯತ್ಯಾಸಗಳು ಇದ್ದಿದ್ದೆ. ಎಲ್ಲಾ ಕ್ಷೇತ್ರಗಳಲ್ಲಿನು ನಾವು ಸಂತೋಷಕರ ಸಂಗತಿಗಳನ್ನು ಅಥವಾ ಬೇಸರದ ವಿಚಾರಗಳನ್ನು ಗಮನಿಸ್ತಾ ಇರ್ತೀವಿ. ಸಕ್ರಿಯವಾಗಿ ನೀವು ಕೃಷಿಯಲ್ಲಿ ಪಾಲ್ಗೊಂಡಿದ್ದು ಯಾವ ವರ್ಷದಿಂದ? ಫ್ರಮ್ ದ ಬಿಗಿನಿಂಗ್ ಸರ್. ನಮ್ ತಂದೆ ಬಹಳ ಬೇಗ ತೀರಿಯೋದ್ರು. 63 ತಂದೆ ತೀರಿಯೋದ್ರು. ತಂದೆ ತೀರಿಯೋದ ನಂತರ ನಾವೇ ನೋಡ್ಕೊಳ್ಬೇಕಾಗಿತ್ತು. ತಾಯಿ ಅದನ್ನ ಬಹಳ ಚಂದ ನೋಡ್ಕೊಳ್ತಾ ಇದ್ರು. ತಾಯಿಯವರಿಂದಲೇ ಆತ ಆಗ್ತಾ ಇದ್ದದ್ದು. ತಂದೆ ತೀರುವ ಒಂದು 250 kg ಅಲಕ್ಕಿ ಬರ್ತಾ ಇತ್ತು. ಮತ್ತೆ ನಾನು ಕಾಲೇಜಿಂದ ಬಂದ ನಂತರ ಕೃಷಿನೇ ಇದು ಮಾಡುದು. ನಾನು ಕಾಲೇಜಿಂದ ಬರುವಾಗ ಒಂದು 750 kg ಎಲ್ಲ ಅಲಕ್ಕಿ ಬರ್ತಾ ಇತ್ತು. ಬಂದ ನಂತರ ಸುಮಾರು ಜಾಗ ಮಾಡಿದೆ. ಸುಮಾರು ಒಂದು 90 acres ಜಾಗ ಇತ್ತು ನನ್ನ ಕೈಯಲ್ಲಿ. ಸುಮಾರು 3000 kg ಅಲಕ್ಕಿವರೆಗೂ ಕುಯ್ದಿದ್ದೀನಿ. ಕ್ರಮೇಣವಾಗಿ ಅದು ಹೋಯ್ತು. ನಮ್ಮ ಇದರಲ್ಲಿ ಮಂಗಗಳ ಕಾಟ ಅಷ್ಟು ದೊಡ್ಡದಲ್ಲ, ಆದ್ರೆ ಏಲಕ್ಕಿ ರೋಗ ಇತ್ತಲ್ಲ, ಕಟ್ಟೆ ರೋಗ, ಕಂದು ಕೊಳೆ ರೋಗ, ಇದ್ರಲ್ಲೆಲ್ಲ ಏಲಕ್ಕಿ ಹೋಗ್ತಾನೆ ಬಂತು. ಆವಾಗ ಏಲಕ್ಕಿ ಇದೇ ಬಹಳ ಚಂದ ಕಂಟಿನ್ಯೂ ಮಾಡಬಹುದು ಅಂತೇಳಿದ್ದ. ಕಡೆಗೆ ಆಗ್ಲೇ ಇಲ್ಲ, ರಾಜಕೀಯ ಬೇರೆ ಇತ್ತು. ತೋಟ ಅಲ್ಲಿಗೆನೆ ಹಾಳಾಗ್ಲಿಕ್ಕೆ ಬಂತು. ಮತ್ತೆ ಲೇಟ್ ಆಗಿ ಅಂದ್ರೆ 2005 ಕಾಫಿ ತೋಟ ಮಾಡಕ್ಕೆ ಶುರು ಮಾಡಿದ್ದು. ಬಹಳ ಬೇಗ ಇಳ್ದು ಬರ್ಬೇಕಿತ್ತು ಅಂತ ಹೇಳಿಬಿಟ್ಟು ನಾವು ಅರಬಿಕಾ ಮಾಡುದು. ಅಷ್ಟು ಸೂಟೇಬಲ್ ಅಲ್ಲ ತಿಳ್ಕೊಂಡು ಕಾಫಿ ಬೋರ್ಡ್ ಅವರು ಹೇಳಿದ್ರು ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದೇ ಸಲ 14 acres ತೋಟ ಮಾಡಿದೆ. ಸೋಲು ಸಾಕಷ್ಟು ಸಲ ಆಗಿದೆ, ಗೆಲುವು ಕಂಡದ್ದು ಕಡಿಮೆ. ಲಾಸ್ಟ್ ಇಯರ್ ಅಂತೂ ಬಹಳ ಒಪ್ಪಿಸಿತ್ತು ಕ್ರಾಪ್, ಈ ಸರ್ತಿ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಇದ್ರ ಮಧ್ಯದಲ್ಲಿ ನಮ್ದು ರಾಜಕೀಯದಾಗಿ ತೋಟ ನೋಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ನಾನು ಫಸ್ಟ್ ಬಂದಾಗೇನೆ ಪಂಚಾಯತಿ ಅಧ್ಯಕ್ಷ ಆದೆ, ನಂತರ ಸಂಪಾಜ ಮಂಡಲ ಪ್ರಧಾನ ಆದೆ, ನಂತರ ಕಾಫಿ ಸೊಸೈಟಿ ಡೈರೆಕ್ಟರ್, ಡಿಸ್ಟ್ರಿಕ್ಟ್ ಯೂನಿಯನ್ ಡೈರೆಕ್ಟರ್, ಮತ್ತೆ ಕಾಡಂ ಸೊಸೈಟಿ ಪ್ರೆಸಿಡೆಂಟ್ ಎಲ್ಲ ಆಗಿ ಕೆಲಸ ಮಾಡಿದ್ದೇನೆ. ತಾಲೂಕ್ ಪಂಚಾಯತಿ ಮೆಂಬರು ಆಗಿದ್ದೆ. ಈಗ ಮಾಡ್ತಾ ಇದ್ದಾಗ ತೋಟ ನೋಡೋದೇ ದೊಡ್ಡ ಕಷ್ಟ ಆಯ್ತು. ನಮ್ ಟೈಮಲ್ಲಿ ಈ ವ್ಯವಸ್ಥೆ ಇರ್ಲಿಲ್ಲ, ಕಾಸು ಮಾಡುವಂತ ವ್ಯವಸ್ಥೆ ಇರ್ಲಿಲ್ಲ. ನಾವು ಜೀಪಲ್ಲಿ ಕರ್ಕೊಂಡು ಹೋದ್ರೆ ನಾವೇ ಕಾಫಿ ಕೊಟ್ಟು ಕೆಲಸ ಮಾಡಿ ಕಳಿಸಬೇಕಾಗಿತ್ತು. ಈಗೆಲ್ಲ ನಡೀತಾ ಇತ್ತು. ಮತ್ತೆ 2005 ಯಾವಾಗ ನಾನು ಕಾಫಿ ತೋಟ ಮಾಡಕ್ಕೆ ಹೊರಟೆ, ಅಲ್ಲಿಂದ ಸ್ವಲ್ಪ ಏಳು ಬೀಳು ಇದ್ರೂ ಕೂಡ ಪರವಾಗಿಲ್ಲ, ಆರಾಮಾಗಿದ್ದೀವಿ. ಈಗ ನಿಮಗೆ 8 acres ಕಾಫಿ ತೋಟ ಇದೆ. ಕಾಫಿ ಜೊತೆಗೆ ಅಡಿಕೆ, ತೆಂಗು, ಕಾಳುಮೆಣಸು ಇದನ್ನೆಲ್ಲ ಹಾಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಹೇಳ್ಬೋದಾ ನೋಡಿ? ಕಾಫಿ ತೋಟ ಸುಮಾರು 20 acres ಇದೆ. ಒಂದು 14 acres ಅರಬಿಕನೆ ಮಾಡಿದ್ದೇನೆ, ಬಾಕಿ ಇರೋದು ರೋಬಸ್ಟಾ. ರೋಬಸ್ಟಾದಲ್ಲಿ ಮಧ್ಯೆಯಲ್ಲಿ ಅಡಿಕೆ ಎಲ್ಲ ಹಾಕೊಂಡಿದೀವಿ. ಈಗ 14 ಎಕರೆಗೂ ಕೂಡ ಮಧ್ಯೆಯಲ್ಲಿ ಅಡಿಕೆ ಹಾಕ್ತಾ ಇದ್ದೀನಿ. ಜಾಸ್ತಿ ಗಿಡಗಳಿದ್ರೆ ಒಳ್ಳೇದು ಅಂತೇಳುವಂತ ಒಂದು ಲೆಕ್ಕಾಚಾರ. ಯಾಕೆಂದ್ರೆ ಈ ಕಾಫಿ ತೋಟದ ಮಧ್ಯೆಯಲ್ಲಿ ಅಡಿಕೆ ಹಾಕಿ ನನಗೆ ಒಳ್ಳೆ ಇನ್ಕಮ್ ಬಂತು. ಅದರಲ್ಲಿ ಅದಕ್ಕೆ ಪೆಪ್ಪರ್ ಸಹ ಬಿಡ್ಲಿಕ್ಕಾಗುತ್ತೆ, ಪೆಪ್ಪರ್ ಸಹ ಒಳ್ಳೆ ಇನ್ಕಮ್. ಆದ್ರೆ ನಮ್ಮ ಈ ಏರಿಯಾದಲ್ಲಿ ಅದಕ್ಕೆ ಬೋರ್ಡ ಸ್ಪ್ರೇ ಮಾಡಬೇಕಾಗುತ್ತೆ. ಒಂದೆರಡು ಸಲ ಚಂದ ಸ್ಪ್ರೇ ಮಾಡಿದ್ರೆ ನಿಲ್ತದೆ. ಒಳ್ಳೆ ಇಳುವರಿಗೆ ನನಗೆ 3 ಎಕರೆ 70% ಇದು ಮನೆ ಹತ್ರನೇ ಇರುವಂತದ್ರಲ್ಲಿ ಸುಮಾರು 1-7 ಲಕ್ಷ ಅಷ್ಟು ನನಗೆ ಇನ್ಕಮ್ ಬರ್ತದೆ. ಕಾಫಿ ಒಂದು 70-80 ಚೀಲ ಬರ್ತದೆ. ಅಡಿಕೆ ಸುಮಾರು 6-7 ಕ್ವಿಂಟಲ್ ಒಣಗಿದ ಅಡಿಕೆ ಮಾಡಿಸ್ತೇನೆ. ನಾವು ಹಸಿ ಕೊಡ್ತಾ ಇಲ್ಲ, ಈಗ 2 ವರ್ಷದಿಂದ ಒಣಗಿದ ಅಡಿಕೆ ಮಾಡಿ ಕೊಡ್ತಾ ಇದ್ದೇನೆ. ಒಳ್ಳೆ ರೇಟ್ ಇದೆ. ಈ ಸರ್ತಿ 400 ರೂಪಾಯಿ ಕೊಟ್ಟೆ, ಕಳೆದ ಸರ್ತಿನೂ ಅದೇ ರೇಟ್ ಸಿಕ್ತು. ಮತ್ತೆ ಪೆಪ್ಪರ್ ಸಹ ಲಾಸ್ಟ್ ಇಯರ್ ಕಡಿಮೆ, ಇದ್ರ ಒಂದು 10 ಕ್ವಿಂಟಲ್ ಎಲ್ಲ ಪೆಪ್ಪರ್ ಆಗುತ್ತೆ. ಅದರಲ್ಲಿ ಎಕರೆವಾರಿ ಇಳುವರಿ ನೋಡಿದ್ರೆ ಸುಮಾರು 2 ಲಕ್ಷ ಎಲ್ಲ ಬಹಳ ಆರಾಮಾಗಿ ಬರುತ್ತೆ ಮಾತ್ರ. ಅದರಲ್ಲಿ ಹಾಗೆ ಮಾಡಿದ್ರೆ ಅದೇ ಲೆಕ್ಕಕ್ಕೆ ಈಗ ಅದರಲ್ಲೂ ಕೂಡ ಅಡಿಕೆ ಹಾಕ್ಲಿಕ್ಕೆ ಹೊರಟಿದ್ದೀನಿ. ಪೆಪ್ಪರ್ ಹಾಕಿದ್ದೀನಿ ಕಾಡು ಮರಕ್ಕೆ, ಅಡಿಕೆ ಬಂದ ನಂತರ ಅದಕ್ಕೂ ಕೂಡ ಪೆಪ್ಪರ್ ಹಪ್ಸ್ಬೇಕು ಅಂತಕೊಂಡು ಯೋಚನೆ ಮಾಡಿದ್ದೀನಿ. ಅರೇಬಿಕ ಲಾಸ್ಟ್ ಇಯರ್ ಎಲ್ಲ ಫೇಲರ್ ಆದ ನಂತರ ಈಗ ನಮ್ಗೆ ರೋಬಸ್ಟ್ ಹಾಕ್ಲಿಕ್ಕೆ ಶುರು ಮಾಡಿ. ಒಂದು 14 ಎಕರೆಯಲ್ಲಿ 4,000 ಗಿಡ ಹಾಕಿದ್ದೀನಿ. ಈ ವರ್ಷದ ಕ್ರಾಪ್ ಸ್ವಲ್ಪ ಚೆನ್ನಾಗಿದೆ, ಬಟ್ ಏರಿಯಾ ಇದೆ ಇನ್ನು 14 ಎಕರೆಯಷ್ಟು ಖಾಲಿ ಇದೆ. ಯಾಲಿಕ್ಕೆ ಬಹಳ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇತ್ತು, ಕಾಫಿ ಅಷ್ಟು ಕಷ್ಟ. ಮತ್ತೆ ಈಗಿನ ಕೂಲಿ ಕೆಲಸಕ್ಕೂ ಸಹ ಸಂಬಳ ಬಹಳ ಜಾಸ್ತಿ ಇದೆ, ಮಾಡಿಸೋದು ಕಷ್ಟದ ಕೆಲಸ. ಈಗಂತೂ ರಾಜಕೀಯ ಎಲ್ಲ ಬಿಟ್ಟ ನಂತರ ತೋಟದಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲಸ ಸಾಗ್ತಾ ಉಂಟು. ಎಷ್ಟೋ ಜನ ಹೇಳುದಿದೆ ರಾಜಕೀಯ, ವ್ಯಾಪಾರ, ಧಾರ್ಮಿಕ ಕ್ಷೇತ್ರ, ಇನ್ನು ಸಾಮಾಜಿಕ ಸೇವೆ ಅಂತ ಅನ್ಕೊಂಡು ಹೋಗಿ ಒಂದು ರೀತಿ ಸುಸ್ತಾಗಿ ಮತ್ತೆ ಕೃಷಿಗೆ ಬಂದಿದ್ದಾರೆ, ಮರಳಿ ಮನೆಗೆ ಬಂದು ಓ ಇದೇ ಒಳ್ಳೇದು ಅಂತ ಅನ್ಕೊಂಡಿದ್ದಾರೆ. ಅದೇ ರೀತಿ ಆಯ್ತು ಅಂತ ನಾವು ಭಾವಿಸ್ಕೊಳ್ತಾ ಇದ್ವಿ ನಿಮ್ಮ ವಿಚಾರದಲ್ಲಿ. ಇಲ್ಲ, 73ರಲ್ಲಿ ನಾವು ಕಾಲೇಜಿಂದ ಬಂದ ನಂತರ ಯಾವಾಗ ನಮಗೆ ನಾವು ಸ್ಕೂಲ್ಗೆ ಹೋದಾಗ ಕಷ್ಟಪಟ್ಟದ್ದೆಲ್ಲ ವಿಷಯ ಗೊತ್ತಿತ್ತು. ಅದಕ್ಕಾಗಿ ಇಲ್ಲಿ ಬಾಕಿ ಇನ್ನಿರುವ ನಮ್ಮ ಯಂಗ್ಸ್ಟರ್ಸ್ ಮಕ್ಕಳುಗಳು ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಮದೆ ಮಹೇಶ್ವರ ಎಜುಕೇಶನ್ ಸೊಸೈಟಿ ಅಂತ ಹೇಳ್ಬಿಟ್ಟು ನಾವೊಂದು 10-6 ಜನ ಸೇರಿ ಸ್ಕೂಲ್ ಮಾಡೋದು. ಫ್ರಮ್ ದ ಬಿಗಿನಿಂಗ್ ಕರೆಸ್ಪಾಂಡೆಂಟ್ ಆಗಿ ಇದ್ದೆ, ಈಗಲೂ ಅಧ್ಯಕ್ಷನಾಗಿದ್ದೇನೆ. ಈಗ ಲಾಸ್ಟ್ ಇಯರ್ ನಾವು ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟು, ಯಾಕೆಂದ್ರೆ ಕನ್ನಡ ಮೀಡಿಯಂಗೆ ಮಕ್ಕಳು ಬರ್ತಾ ಇರಲಿಲ್ಲ, ಕನ್ನಡ ಮೀಡಿಯಂ ಮಕ್ಕಳೇ ಕಮ್ಮಿ ಆಗ್ಬಿಟ್ಟು ತೆಗೆದಾಕುವಂತ ಸ್ಥಿತಿ ಬಂದಿತ್ತು. ಮತ್ತೆ ಯಾವಾಗ ನಾವು ಮಠಕ್ಕೆ ಕೊಟ್ಟು ಆಗ ಹೈಸ್ಕೂಲ್ನ ತೆಗೆದಾಕಿದ್ರು, ಪಿ ಯು ಸಿ ಮಾತ್ರ ಈಗ ಉಂಟು. ಪಿ ಯು ಸಿಗೆ ನಾವೇ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಾ ಉಂಟು, ಬಾಕಿ ಇರೋದು ಈಗ ಅವರು ಇಂಗ್ಲಿಷ್ ಮೀಡಿಯಂ ಮಾಡಿದ್ದಾರೆ, ಮಕ್ಕಳಿಗೆ ಒಳ್ಳೇದಾಗಿದೆ. ಆ ಟೈಮಲ್ಲಿ ನಾವು ಕನ್ನಡ ಮೀಡಿಯಂ ಮಾಡಿದಾಗಲೂ ಸಹ ಒಳ್ಳೆ ಮಕ್ಕಳಿದ್ಲು, ಒಳ್ಳೆ ಹೆಸರು ಸಹ ತಗೊಂಡು ಸ್ಪೋರ್ಟ್ಸ್ ಅಲ್ಲೆಲ್ಲ ನೇಷನಲ್ ಲೆವೆಲ್ ಕೂಡ ಮಕ್ಕಳು ಹೋಗಿದ್ರು. ಮಾಮೂಲಾಗಿ ಎಜುಕೇಶನ್ ಲೆವೆಲ್ ಕೂಡ ಬಹಳ ಚೆನ್ನಾಗಿದ್ರು, ಎಲ್ಲ ಟೀಚರ್ಸ್ ಲೆಕ್ಚರ್ಸ್ ಗಳನ್ನ ಒಳ್ಳೆಯವ್ರನ್ನ ಅಪಾಯಿಂಟ್ ಮಾಡಿದ್ದು ಚೆನ್ನಾಗಿತ್ತು. ಈಗ ಅವ್ರು ತಗೊಂಡ ನಂತರ ಸಹ ಒಳ್ಳೇದಾಗಿದೆ, ಯಾಕೆಂದ್ರೆ ನಾವು ಈ ತೋಟ ಎಲ್ಲ ನೋಡ್ಕೊಂಡಿರೋರಿಗೆ ಈ ಎಜುಕೇಶನ್ ಫೀಲ್ಡ್ ಅಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ, ಎರಡು ಕಡೆ ನೋಡ್ಕೊಳ್ಬೇಕಾಗುತ್ತೆ. ಮಕ್ಕಳು ನೋಡ್ಬೇಕಾಗುತ್ತೆ, ಲೆಕ್ಚರ್ಸ್ ಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಲೆಕ್ಚರ್ಸ್ ಗಳು ಕರೆಕ್ಟ್ ಆಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಮಠದವರಾದ್ರೆ ಅದರಲ್ಲೇ ಇದ್ದಾರೆ, ಅವರು ಪೂರ್ತಿಯಾಗಿ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದಾಗಿ ಅವ್ರಿಗೆ ಈಸಿ ಆಗುತ್ತೆ. ಮತ್ತೆ ಏನಾದ್ರೂ ಪ್ರಾಬ್ಲಮ್ ಇಲ್ಲ ನಮಗೆ, ಈ ಒಂದೇ ಸ್ಕೂಲ್ ಅನ್ನ ಮಾಡಿಕೊಂಡು ನಡೆಸಲಿಕ್ಕೆ ಬಹಳ ಕಷ್ಟ. ಮತ್ತೆ ಮಕ್ಕಳಿಗೆ ಕೂಡ ಒಳ್ಳೆ ಎಜುಕೇಶನ್ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಯೋಚನೆ ಮಾಡಿ ಮಠಕ್ಕೆ ಕೊಟ್ಟು 1 ವರ್ಷದಿಂದ ಚೆನ್ನಾಗಿ ನಡೀತಾ ಉಂಟು. ಸುಮಾರು ಬಿಲ್ಡಿಂಗ್ ಎಲ್ಲ ಮಾಡಿದ್ದಾರೆ, ಟೀಚರ್ಸ್ ಗಳನ್ನ ಸುಮಾರು ಅಪಾಯಿಂಟ್ ಮಾಡಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಮಾಡಿದ್ದಾರೆ, ಚೆನ್ನಾಗಿದೆ. ಅಡಿಕೆ ಬಗ್ಗೆ ಹೇಳ್ತಾ ಇದ್ರಿ, ಹಸಿ ಅಡಿಕೆ ಕೊಡೋದಿಲ್ಲ, ಬೇಯಿಸಿದ್ದನ್ನೇ ನಾವು ಕೊಡೋದು ಅಂತ ಅನ್ಕೊಂಡು. ಅಂದ್ರೆ ಹಸಿ ಅಡಿಕೆನ ನೇರವಾಗಿ ಒಣಗಿಸಿಕೊಡ್ತೀರಾ ಅಥವಾ ಹಸಿ ಅಡಿಕೆನ ಸಿಪ್ಪೆ ತೆಗೆದು ಬೇಯಿಸಿ ಒಣಗಿಸಿಕೊಡ್ತೀರಾ? ಹೇಗೆ ಸಿಪ್ಪೆ ತೆಗೆಯೋದಿಲ್ಲ, ಹಾಗೇನೆ ಒಣಗಿಸ್ಬಿಟ್ಟು ಮತ್ತೆ ಸಿಪ್ಪೆ ತೆಗೆದು ಗೋಟ್ ಅಡಿಕೆ ಕೊಡ್ತಾ ಇರೋದು. ಗೋಟಿಗೆ ಒಳ್ಳೆ ರೇಟ್ ಇದೆ. ಈ ಬೇಯಿಸೋದು ಇನ್ನು ಕಷ್ಟದ ಕೆಲಸ, ಬರೀ ಒಣಗಿಸೋದೇ ದೊಡ್ಡ ಕಷ್ಟ. ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದಾಗಿ ಮತ್ತೆ ನಮ್ಮಲ್ಲಿ ಅಡಿಕೆ ಹಣ್ಣಾಗಿ ಬರೋದು ಕೂಡ ಲೇಟ್ ಆಗುತ್ತೆ. ಬೇಗ ಬಿಸಿಲಿದ್ದಾಗ ಹಣ್ಣಾಗಿ ಸಿಗೋದಿಲ್ಲ, ಲೇಟ್ ಆಗುತ್ತೆ, ಮಳೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕಾಗಿ ಒಂದು ಸಣ್ಣ ಸೋಲಾರ್ ಡ್ರೈನ್ ತಂದ್ಬಿಟ್ಟು ಮಾಡ್ಕೊಂಡೆ. ಅದು ಇದ್ದಕ್ಕೆ 1-2 ಕ್ವಿಂಟಲ್ ಅಡಿಕೆ ಅದರಲ್ಲೇ ಒಣಗಿಸ್ಲಿಕ್ಕೆ ಆಯ್ತು. ಒಳ್ಳೇದಾಗಿದೆ ಅದು, ಮಾಡಬಹುದು. ಮಾಡಿದ್ರೆ ನಿಜವಾಗ್ಲೂ ಹಸಿ ಕೊಡೋದಕ್ಕಿಂತ ಬೆಟರ್ ಅಂತ ಹೇಳಿದ್ರೆ, ಸುಮಾರು ನನ್ನ ಅಂದಾಜಿನ ಪ್ರಕಾರ 5 ಕೆಜಿ ಅಡಿಕೆಗೆ 1 ಕೆಜಿ ಓಟು ಸಿಗ್ತೈತೆ. ಈಗ ನಾನು 2 ವರ್ಷ ನೋಡಿದ ಲೆಕ್ಕದಲ್ಲಿ 1 ಕೆಜಿಗೆ 45-50 ರೂಪಾಯಿ ತಗೊಳ್ತಾರೆ. ಇದು 5 ಕೆಜಿ ಒಣಗಿಸಿದಾಗ 1 ಕೆಜಿ ಅಡಿಕೆ ಸಿಕ್ಕಿದ್ರೆ 400 ರೂಪಾಯಿ ಸಿಗುತ್ತೆ. ಇದು ಹೆಚ್ಚು ಕಮ್ಮಿ ಅರ್ಧಕ್ಕರ್ಧನೇ ಲಾಭ ಇದೆ. ಅದರಿಂದ ಯಾರು ಕೂಡ ಮಾಡೋದಾದ್ರೆ ಒಣಗಿಸಿ ಮಾಡೋದು ಒಳ್ಳೇದು, ಆದ್ರೆ ಹದವಾಗಿ ಮಾಡಬೇಕು. ಒಣಗಿದ್ದು ಚಂದ ಸಿಪ್ಪೆ ಸುಲ್ದು ಬರಬೇಕು, ಗೋಟ್ ಕರೆಕ್ಟ್ ಆಗಿ ಆಗ್ಬೇಕು. ಇಲ್ಲದ್ರೆ ಚಪ್ಪು ಗೊಟ್ಟ, ಅದ್ರಲ್ಲಿ ಸುಮಾರು ವೆರೈಟಿ ಇದೆ. ಓಡಕ ಚಪ್ಪು ಗೊಟ್ಟ ಮತ್ತೆ ಕರಿಗೂಟು ಈ ತರ ಎಲ್ಲ ವೆರೈಟಿ ಆಗ್ತದೆ. ಸ್ವಲ್ಪ ಹೋಗುತ್ತೆ, ಸ್ವಲ್ಪ ಲಾಸ್ ಆದ್ರೂ ಸಹ ಪ್ರಾಫಿಟ್ ಇದೆ. ಈ ವಿಚಾರ ಹೇಗೆ ಗೊತ್ತಾಯ್ತು ನಿಮ್ಗೆ? ಬಹಳ ಮೊದಲಿಂದ ಅಡಿಕೆ ಹಾಕಿದ್ದೆ, ಆದ್ರೆ ನಮ್ಮಲ್ಲಿ ಅಡಿಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಬಿಟ್ಟಿದ್ದು. ಕಡೆಗೆ ಬಂದವ್ರಿಗೆ 1-2 ಮರಗಳನ್ನ ನೋಡ್ಕೊಂಡು 3,000-4,000-5,000 ರೂಪಾಯಿಗೆಲ್ಲ ಒಂದ್ಸಲ ನನಗೆ 15,000 ರೂಪಾಯಿ ಸಿಕ್ಕಿದೆ ಅಷ್ಟೇನೆ. ಈ 100 ಎಕರೆಯಲ್ಲಿ 1,000 ಗಿಡ ಹಾಕಿದ್ದು 1-700 ಗಿಡ ಅಷ್ಟು ಚೆನ್ನಾಗಿದೆ. 1 ವರ್ಷ 15,000 ರೂಪಾಯಿನ ಕೊಟ್ಟಿದೆ ನಾವು. ಬಾಕಿ ಎಲ್ಲ ಟೈಮಲ್ಲಿ 2,000-3,000 ನಮ್ ಜೊತೆ ಹೇಳ್ತಾ ಇರ್ಲಿಲ್ಲ, ಅಕ್ಕಂಗೆ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ರು. ಮತ್ತೆ ಕಡೆಗೆ ಇವರು ಹಿಂಗೆ ಮಾಡ್ತಾ ಇದ್ದದ್ದು ಗೊತ್ತಾಗಿ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ನಿಲ್ತದೆ ಅಂತ ವಿಷಯ ಗೊತ್ತಾದ ನಂತರ ಬಲ್ತ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡಕ್ಕೆ ಶುರು ಮಾಡಿದೆ. ಆಗ ಶುರು ಸ್ಪ್ರೇ ಮಾಡಿದಾಗ ಒಂದು 27 ಕ್ವಿಂಟಲ್ ಸಿಕ್ತು ಹಸಿ ಅಡಿಕೆ. ಒಂದು ವರ್ಷ ಹಸಿ ಅಡಿಕೆ ಮಾಡಿದೆ. ಮಾರನೇ ಸಲ 19 ಮಳೆ ಬಹಳ ಜಾಸ್ತಿ ಇತ್ತು, ಒಣಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಣ್ಣು ಅಡಿಕೆನ ತಗೊಳ್ತೀನಿ ಅಂತ ಕೊಂಡು ಹೇಳಿದ್ರು, 50 ರೂಪಾಯಿ ರೇಟ್ ಕೊಡ್ತೀವಿ ಹಣ್ಣು ಅಡಿಕೆ ತಗೊಳ್ತೀವಿ. ಕಡೆಗೆ ಅವ್ರಿಗೆ ಮಳೆ ಜಾಸ್ತಿ ಇರೋದ್ರಿಂದ ಒಣಿಸ್ಲಿಕ್ಕೆ ಆಗೋದಿಲ್ಲ, ನೀವೇ ಒಣಗಿಸ್ತಾನ ಕೊಟ್ರೆ 250 ರೂಪಾಯಿ 300 ರೂಪಾಯಿ ಕೊಡ್ತೀವಿ ಅಂತ ಕೊಂಡು ಹೇಳಿದ್ರು. ಮತ್ತೆ ನಾನೇ ಒಣಗಿಸಿದೆ. ಒಣಗಿಸ್ತಾಗ ಫಸ್ಟ್ ಕೆಂಪಕ್ಕೆ ಕೊಟ್ಟದ್ದು, ನಾನು ಚಂದ ಇದೆ ಅಡಿಕೆ 400 ರೂಪಾಯಿ ಕೊಡ್ಬೋದು ಇದಕ್ಕೆ ಅಂತ ಹೇಳಿದ್ರು. 400 ರೂಪಾಯಿ ಕೊಟ್ಟರು, ಖುಷಿ ಆಯ್ತು. ಹಾಗಾದ್ರೆ 250 300 ರೂಪಾಯಿ ಸಿಗ್ಬೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. 400 ರೂಪಾಯಿ ಸಿಕ್ಕಿದಾಗ ಬಹಳ ಖುಷಿ ಆಯ್ತು. ಅಲ್ಲಿ ನಂತರ ಗೋಟ್ ಮಾಡಿ ಬಿಟ್ಟೆ ಮಾಡ್ತಾ ಇದ್ದೆ. ಈಗ ಒಣಗಿಸೋ ಒಂದು ಕೆಲಸವನ್ನು ಶುರು ಮಾಡಿ ಎಷ್ಟು ವರ್ಷ ಆದಂಗಾಯ್ತು? ಈಗ 3 ವರ್ಷ ಆಯ್ತು. ಹಸಿ ಅಡಿಕೆ ಕೊಡೋದಕ್ಕೂ ಒಣಗಿಸಿದ ಕೊಡೋದಕ್ಕೂ ಎಷ್ಟು ವ್ಯತ್ಯಾಸ ಆಗ್ತದೆ ಮತ್ತೊಮ್ಮೆ ಹೇಳಿ. ಹಸಿ ಅಡಿಕೆ ಒಂದು ಕೆಜಿಗೆ 45-50 ರೂಪಾಯಿ ಹೈಯೆಸ್ಟ್ ತಗೊಳ್ತಾರೆ. ನಾನು ಮೊದಲು ಹಸಿ ಅಡಿಕೆ ಮಾರಿದಾಗ 37 ರೂಪಾಯಿಗೇನೋ ಮಾರಿದ್ದೆ, 27 ಕ್ವಿಂಟಲ್ ಆಗಿತ್ತು. ನೆಕ್ಸ್ಟ್ ಎರಡನೇ ಸರ್ತಿ ಹೆಂಗಿದ್ರು ನಾನು ಒಣಗಿಸಿಬಿಟ್ಟು ಕೊಡೋಕೆ ಮಾಡಿದಾಗ ಆಗ ಅಂದಾಜು ಹಾಕಿದಾಗ 5 ಕೆಜಿಗೆ 1 ಕೆಜಿ ಸುಮಾರು ಎವರೇಜ್ ಬರುತ್ತೆ. 4.5 ಕೆಜಿಗೂ ಬರ್ಬೋದು, 5.5 ಕೆಜಿಗೂ ಬರ್ಬೋದು, ಆದ್ರೆ ಎವರೇಜ್ 5 ಕೆಜಿಗೆ 1 ಕೆಜಿ ಬರುತ್ತೆ. ನಿಜವಾಗ್ಲೂ ಕಡಿಮೆ ಅಂದ್ರೆ ಒಂದು 40% ಪ್ರಾಫಿಟ್ ಇದೆ ಅದರಲ್ಲಿ. ಒಣಗಿಸಿ ಮಾರಿದ್ರೆ ಕೆಲವು ಟೈಮಲ್ಲಿ 50% ಸಿಗಬಹುದು, ಆದ್ರೆ ಅದರಲ್ಲಿ ಚಪ್ಪು ಕೊಟ್ಟಾದ ಇದು ಅಂತ ಕೊಂಡೇಳುವಂತ ಲೆಕ್ಕದಲ್ಲಿ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಹಂಗಿದ್ದಾಗ 40% ಪ್ರಾಫಿಟ್ ಇದೆ. ಅಂದ್ರೆ ಒಂದೊಂದು ಕೆಜಿಗೆ 20-25-30 ರೂಪಾಯಿ ತನಕ ಹೆಚ್ಚಿಗೆ ಸಿಕ್ಕಂಗೆ ಆಗ್ತದೆ ಹಸಿ ಅಡಿಕೆಯನ್ನೇ ಈ ತರ ಪರಿವರ್ತನೆ ಮಾಡಿದಾಗ, ಅಲ್ವಾ? ಹೌದು. ಎಷ್ಟು ದಿನ ಒಣಗಿಸ್ತೀರಿ ಹಸಿ ಅಡಿಕೆಯನ್ನ? ಪೂರ್ಣ ಒಂದು ಹದಕ್ಕೆ ಬರಬೇಕಾದ್ರೆ ಅಥವಾ ಮಾರಾಟ ಮಾಡಬೇಕಾದ್ರೆ ಅದ್ರ ಸಿಪ್ಪೆಯನ್ನು ತೆಗೆದು ಕೊಡಬೇಕಲ್ವಾ? ಅದು 40-45 ದಿವಸ ಬೇಕಾಗುತ್ತೆ. ಸ್ವಲ್ಪ ಒಣಗಕ್ಕೆ ಲೇಟ್ ಆಗುತ್ತೆ ನಮ್ಮ ಏರಿಯಾದ್ದು. ಅವರಲ್ಲಿ ಚೆನ್ನ ಬಿಸಿಲು ಇರ್ತದೆ ಸೌತ್ ಕೇರಳದ್ದು, ನಮ್ಮಲ್ಲಿ ಅಷ್ಟು ಬಿಸಿಲು ಇರೋದ್ರಿಂದಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು ಸೋಲಾರ್ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಸುಮಾರು ಒಂದು 1/2 ಒಣಗಿದ ನಂತರ ಸೋಲಾರ್ ಹಾಕಿದ್ರೆ ಬಹಳ ಬೇಗ ಒಣಗುತ್ತೆ, ಒಂದು 30 ದಿವಸದೆಲ್ಲ ಒಣಗಿಸ್ಕೊಡ್ಬೋದು. ಮತ್ತೆ ಆಗಾಗ ಕೆಳಗೆ ಮೇಲೆ ಮಾಡಿ ಮೆಲ್ಕಾಗ್ತಾ ಇದ್ರೆ ಎಲ್ಲಾ ಕಡೆ ಚೆಂದಾಗಿ ಒಣಗುತ್ತೆ, ಅದರಿಂದ ಈ ಚಪ್ಪು ಕೊಟ್ಟ ಅಂತ ಹೇಳಿಬಿಟ್ಟು ಬರೋದಿಲ್ಲ. ಮತ್ತೆ ಅದ್ರ ಹಸಿ ಕುಯ್ದ್ರೆ ಸಹ ಚಪ್ಪು ಕೊಟ್ಟ ಬರುತ್ತೆ. ಹಸಿ ಅಂತಂದ್ರೆ ಹಸಿರಿದ್ದಾಗ ಕುಯ್ದ್ರೆ ಚಪ್ಪು ಕೊಟ್ಟ ಬರುತ್ತೆ, ಚಂದ ಹಣ್ಣಾಗಿ ಬಲ್ತಿರ್ಬೇಕು. ಹಂಗಿದ್ದಾಗ ಚಪ್ಪು ಕೊಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ, ಗೋಟೆ ಸ್ವಲ್ಪ ಜಾಸ್ತಿ ಬರುತ್ತೆ. ಗೋಟೆ ಜಾಸ್ತಿ ಬಂದ್ರೆ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಇದು ಸೋಲಾರ್ ಡ್ರೈಯರ್ ಅನ್ನ ಯಾವಾಗ ಹಾಕಿಸಿಕೊಂಡ್ರೆ ಎಷ್ಟು ವೆಚ್ಚ ಆಯ್ತು? ಕಳೆದ ವರ್ಷ ಹಾಕೊಂಡಿದ್ದು ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡಿದೆ. 4,500 ರೂಪಾಯಿನೋ ಅದ್ರದ್ದು ರೇಟ್, ಪ್ಲಾಸ್ಟಿಕ್ ಬರ್ತದಲ್ಲ ಅದಕ್ಕೆ. ಮತ್ತೆ ನಮ್ ಕೆಲಸದವರ ಕೈಲಿ ಅದಕ್ಕೆ ಕವರ್ ಎಲ್ಲ ಹಾಕಿ ಮಾಡ್ಲಿಕ್ಕೆ 3 ಜನ ಲೇಬರ್ಸ್ 2 ದಿವಸ ತಕೊಂಡ್ರು. ಬಹಳ ಸುಲಭದಲ್ಲಿ ಆಯ್ತು ಅದು. ಲಾಸ್ಟ್ ಇಯರ್ ಅದು ಮಾಡದೆ ಹೋಗಿದ್ರೆ ನನಗೆ 1-2 ಕ್ವಿಂಟಲ್ ಅಡಿಕೆ ಹಾಳಾಗ್ತಾ ಇತ್ತು. ಅಂದ್ರೆ ನೀವು ಪ್ಲಾಸ್ಟಿಕ್ ಶೀಟ್ ಅನ್ನು ಹಾಕಿ ಮಾಡ್ಕೊಂಡಿರೋದ್ರಿಂದ ಬಹಳ ಖರ್ಚು ಕಡಿಮೆ. ಸೋಲಾರ್ ಡ್ರೈಯರ್ ಅಂದೇಟಿಗೆ ಎಷ್ಟೋ ಜನ ಸೋಲಾರ್ ಪ್ಯಾನಲ್ ಮತ್ತೆ ಅದಕ್ಕೊಂದು ಯೂನಿಟ್ ಹಾಗೆ ಈಗ ಅನ್ನೋ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದಿದೆ. ಬಹಳ ಸರಳವಾಗಿ ಒಟ್ಟು ನೀವು ಮಾಡ್ಕೊಂಡಿರುವ ವ್ಯವಸ್ಥೆ ಒಳಗಡೆ ಒಳ್ಳೆ ಉಷ್ಣ ಇರಬೇಕು, ಬಿಸಿ ವಾತಾವರಣ ಇರಬೇಕು, ಬೇಗ ಒಣಗೋ ರೀತಿಯಲ್ಲಿ ಅಲ್ಲಿ ಕ್ರಿಯೆ ಆಗ್ಬೇಕು ಅಲ್ವಾ? ಹೌದು, ಅಷ್ಟೇ ಬೇಕಾಗಿರೋದು. 2 ಸೈಡ್ಗೆ ಬೇರೆ ಕವರ್ ಹಾಕಿದ್ದೀನಿ, ಇನ್ನೆರಡು ಸೈಡ್ಗೆ ಸೋಲಾರ್ದ ಸೀಟೇ ಬಂದಿದೆ, ಅದು 40-30 ಇದು ನನ್ನ ಹತ್ರ ಎತ್ತರದ ಕಣ ಇತ್ತು, ಅದರ ಮೇಲೆ ಹಾಕಿಬಿಟ್ಟು ಇದು ಮಾಡಿದಾಗ ಬಹಳ ಕ್ಲಿಯರ್ ಆಗಿ ಬಂತು. ಮತ್ತೆ ಬಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಇದು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಅಂಥದ್ದೇ ಒಂದು ಹಾಕಿ ಮಧ್ಯಕ್ಕೆ ಸ್ವಲ್ಪ ಎತ್ತರದಲ್ಲಿ ಹಾಕಿದ್ರೆ ಸೆಕೆ ಗಾಳಿ ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿ ಉಣಬಹುದು. ಆಗುತ್ತೆ ಮಾಡ್ಲಿಕ್ಕೆ, ನಾವೇ ಒಂದ್ಸಲ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಸಹ ಮಾಡ್ಲಿಕ್ಕೆ ಆಗುತ್ತೆ, ಮಾಡ್ಕೊಂಡಿದ್ರೆ ಬಹಳ ಒಳ್ಳೇದು. ಬರೀ ಅದು ಒಂದಕ್ಕೆ ಅಲ್ಲ, ಈಗ ಕಾಫಿಗೂ ಸಹ ಮಳೆ ಇದ್ದಾಗ ಎಲ್ಲರೂ ನಾವು ಕುಯ್ದ್ರೆ ಹಣ್ಣಾಗಿದ್ದಾಗ ಒಣಗಿಸ್ಲಿಕ್ಕೂ ಸಹ ಅದು ಸ್ವಲ್ಪ ಒಳ್ಳೇದಾಗುತ್ತೆ. ಯಾಲಕ್ಕಿದ್ರು ಸಹ ಒಣಗಿಸ್ಲಿಕ್ಕೆ ಆಗುತ್ತೆ, ಯಾವ್ದು ಸಹ ಒಣಗಿಸಬಹುದು. ಅದ್ರಲ್ಲಿ ಏನು ಅಂತ ದೊಡ್ಡ ಕಷ್ಟದ ಕೆಲಸ ಅಲ್ಲ, ಬಹಳ ಚೀಪರ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮಾಡಬಹುದು, ಅದರ ಪ್ರಯೋಜನ ಪಡಿಬಹುದು ಯಾರು ಬೇಕಾದ್ರೂ. ಸಾಮಾನ್ಯವಾಗಿ ನಿಮ್ಮ ಭಾಗದಲ್ಲಿ ಅಂದ್ರೆ ಮದೆ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವಾಗ ಅಡಿಕೆಯಲ್ಲಿ ಕಟಾವು ಶುರುವಾಗುತ್ತೆ, ಯಾವಾಗ ಮುಕ್ತಾಯ ಆಗ್ತದೆ? ನಮ್ದು ಬಹಳ ಲೇಟ್ ಅಂದ್ರೆ 15 ಮೇಲೆ ಫಸ್ಟ್ ಕುಯ್ದು ಬರುತ್ತೆ, ಏಪ್ರಿಲ್ ಅಲ್ಲಿ ಒಂದೊಂದು ಮಧ್ಯದ ಕುಯ್ದು ಬರುತ್ತೆ. ಮೇ ಕುಯ್ದುವಾಗ ನಮಗೆ ಸೋಲಾರ್ ಇದು ಬೇಕಾಗುತ್ತೆ. ಮತ್ತೆ ಸುರು ಕುಯ್ದಕ್ಕೆಲ್ಲ ಒಣಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದರಲ್ಲೂ ಸಹ ಸ್ವಲ್ಪ ಕಷ್ಟ ಆಗುತ್ತೆ, ಮಧ್ಯ ಮಧ್ಯ ಮಳೆ ಬರುತ್ತೆ. ಏಪ್ರಿಲ್ ಮೇಲೆಲ್ಲ ಮಧ್ಯದಲ್ಲಿ ಮಳೆ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೆಳಿಗ್ಗೆಯಿಂದ ನೀವು ಒಣಗಿಸಿ ಸಾಯಂಕಾಲ ಏನಾದರೂ ಗುಡ್ಡೆ ಹಾಕ್ತೀರಾ ಅಥವಾ ರಾತ್ರಿನ ಹಾಗೆ ಬಿಟ್ಬಿಡ್ತೀರಾ? ಇಲ್ಲ ಇಲ್ಲ, ಗುಡ್ಡೆ ಹಾಕ್ಲೇಬೇಕು. ನಾವು ಟಾರ್ಪ್ ಅಲ್ಲಿ ಹಾಕಿಬಿಟ್ಟು ಅದನ್ನ ಮಗ್ಚಿ ಹಾಕ್ತೀವಿ. ಬೆಳಿಗ್ಗೆ ಒಂದು ಕೆಲಸ ಅದನ್ನ ಹರಡೋದು, ಚೆನ್ನಾಗಿ ಹರಡ್ಬೇಕು. ನಾವು ಏಲಕ್ಕಿ ಹರಡಿದಾಗ ಹರಡ್ಬೇಕು, ಇಲ್ದಿದ್ರೆ ಮೇಲೆ ಮೇಲೆ ನಿಂತ್ರೆ ಚಂದ ಒಣಗೋದಿಲ್ಲ. ಆ ಒಣಗದಿದ್ದಾಗಲೇ ಬರೋದು ಈ ಚಪ್ಪುಗಟ್ಟ. ಆ ಚಪ್ಪುಗಟ್ಟದೇ ದೊಡ್ಡ ಪ್ರಾಬ್ಲಮ್. ಚಪ್ಪುಗಟ್ಟ ಆಗದಾಗ ನೋಡ್ಕೊಳ್ಳುವಂತದ್ದು ವಿಷಯ ನಮ್ಮ ಈ ಒಣಗಿಸೋದ್ರಲ್ಲಿ ಇರುವಂತದ್ದು. ಅಡಿಕೆ ಹಾಕಿದ್ದು ಇಷ್ಟ ಆಯ್ತು, ಮತ್ತೆ ಒಣಗಿಸಿ ಕೊಡೋದು ಮತ್ತಷ್ಟು ಇಷ್ಟ ಆಯ್ತು. ನಿಮಗೆ ದುಡ್ಡು ಸಂಪಾದನೆ ಹೆಚ್ಚಿಗೆ ಆಗ್ಲಿಕ್ಕೆ ಅವಕಾಶ ಆಯ್ತು. ಈ ತರ ಆಲೋಚನೆ ಮಾಡ್ಕೊಂತ ಹೋದ್ರೆ ಕೃಷಿಯಲ್ಲಿ ಕಳ್ಕೊಳ್ಳೋದು ಕಡಿಮೆ ಆಗ್ತದೆ, ಅಭಿವೃದ್ಧಿ ನಿಧಾನವಾಗಿ ಆದ್ರೂ ಒಂಥರ ಹದವಾಗಿ ಸಾಗ್ತಾ ಹೋಗ್ತದೆ. ಅಡಿಕೆಗೆ ಬೋಡೋ ದ್ರಾವಣ ಸಿಂಪಡಣೆ ಮಾಡ್ತೀರಿ ಅಥವಾ ಬೇರೆ ದಿನ ಆದರೂ ಸಿಂಪಡಣೆ ಮಾಡ್ತೀರಿ? ಆಮೇಲೆ ವರ್ಷಕ್ಕೆ ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಿ? ಎರಡ್ ಸಲ ಸಿಂಪಡಣೆ ಮಾಡ್ತೀನಿ, ಈಗ ಮಾಡಿರೋದು. ಎರಡನೇ ಸರ್ತಿ ಮಾಡುವಾಗ ಮಳೆ ಸಿಕ್ತು, ಇನ್ನೊಂದ್ಸಲ ಮಾಡಬೇಕಾಗ್ಬಹುದು. ಎರಡು ಅಥವಾ ಮೂರು ಅಷ್ಟೇ ಮಾಡೋದು ಎಲ್ರು ಸರ್. ನಾನು 1% ಮಾಡ್ತಾ ಇರೋದು ಬೋರ್ಡ್ ಕಾಫಿಗೆ, 0.5%. ಒಂದು ಬ್ಯಾರಲ್ಗೆ 1 kg ಹಾಕಿ ಕಾಫಿಗೆ ಮಾಡೋದು, ಇದಕ್ಕೆ 1% ಮಾಡೋದು. ಎರಡು ಸಲ ಮಾಡೋದು, ತಪ್ಪಿದ್ರೆ ಮೂರನೇ ಸಲ ಮಾಡ್ತೇನೆ ಅಷ್ಟೇ. ಬೋಡೋ ದ್ರಾವಣ ಸಿಂಪಡಣೆ ಮಾಡದೇ ಇದ್ರೆ ಏನು ವ್ಯತ್ಯಾಸ ಆಗ್ತದೆ? ಏನಿರೋದಿಲ್ಲ, ಬರೀ ಆ ಗೊಂಚಲು ಮಾತ್ರ ಇರ್ತದೆ, ಕಪ್ಪಾಗಿರ್ತದೆ. ಗೊಂಚಲು ಬಿದ್ಕೊಂಡಿರ್ತದೆ, ಒಂದೇ ಒಂದು ಕಾಯಿ ಇರೋದಿಲ್ಲ. ಇದ್ರೂ ಒಂದು 4-5 ಕಾಯಿಗಳು ಇರ್ತದೆ ಅಷ್ಟೇ ಒಂದು ಗೊಂಚಲಲ್ಲಿ. ಏನು ಸಿಗೋದಿಲ್ಲ, ಮೊದಲು ನಾವು ಸ್ಪ್ರೇ ಮಾಡೋದಿದ್ದಾಗ ಏನು ಸಿಗ್ತಾ ಇರಲಿಲ್ಲ, ಕೊಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಈ ಮಲ್ನಾಡು ಪ್ರದೇಶಕ್ಕೆ ಕಂಪಲ್ಸರಿ ನಾವು ಬೋಡೋ ಸ್ಪ್ರೇ ಮಾಡಲೇಬೇಕು. ಬೇರೆ ಎಲ್ಲಾ ಸ್ಪ್ರೇಗಿಂತ ಬೆಟರ್ ಸ್ಪ್ರೇ ಬೋಡೋ ಸ್ಪ್ರೇ. ಬೋಡೋ ದ್ರಾವಣ ಸಿಂಪಡಣೆ ಮಾಡುವಾಗ ಕಾಳುಮೆಣಸಿಗೂ ಮತ್ತು ಕಾಫಿಗೂ ಹೊಡಿತೀರಾ? ಹೇಗೆ ಕಾಫಿಗೆ ಹೊಡಿತೀವಿ? 0.5%. ರೋಬಸ್ಟಕ್ಕೆ ಮಾಡಿದ್ ಕಮ್ಮಿ, ಅರಬಿಕಕ್ಕೇನೆ ಜಾಸ್ತಿ ಮಾಡ್ತಾ ಇರೋದು. ಅರಬಿಕ ಜೊತೆ ಇದ್ದ ರೋಬಸ್ಟಕ್ಕೆ ಅದು ಜೊತೆಲೆ ಮುಟ್ಟೋಗುತ್ತೆ. 0.5%. ಪೆಪ್ಪರ್ಗೆ ಬೇರೆ ಹೊಡಿತೀನಿ, ಅಡಿಕೆಗೇನೆ ಬೇರೆ ಹೊಡಿತೀನಿ. ಎಲ್ಲ ಒಟ್ಟಿಗೆ ಇದೆ, ಆದ್ರೆ ಬೇರೆ ಬೇರೆ ಹೊಡಿಬೇಕು. ಅಡಿಕೆಗೆ ಹೊಡೆದದ್ದು ಕಾಳುಮೆಣಸಿಗೆ ಆಗಲ್ಲ, ಕಾಳುಮೆಣಸಿಗೆ ಹೊಡೆದದ್ದು ಕಾಫಿಗೂ ಆಗಲ್ಲ. ಹಂಗೆಲ್ಲ ಅಡಿಕೆಗೆ ಮತ್ತೆ ಪೆಪ್ಪರ್ಗೆ 1% ಹೊಡಿದಲ್ಲ. ಆದ್ರೆ ಅಡಿಕೆಗೆ ಹೊಡಿಬೇಕಾದ್ರೆ ನಾವು ದೊಣ್ಣೆ ಎಲ್ಲ ಕಟ್ಟಿಬಿಟ್ಟು ಹೊಡಿಬೇಕು. ಪೆಪ್ಪರ್ಗೆ ಹೊಡಿಬೇಕಾದ್ರೆ ದೊಣ್ಣೆ ಕಟ್ಟೋದು ಬೇಡ, ಬರೀ ಹಾಗೇನೆ ಲ್ಯಾನ್ಸ್ ಅಲ್ಲೇ ಹೊಡಿಲಿಕ್ಕಾಗುತ್ತೆ. ಮತ್ತೆ ಕಾಫಿ ಹೊಡಿಬೇಕಾದ್ರೆ 0.5% ಹೊಡಿಬೇಕು. ಅದರಿಂದಾಗಿ ಬೇರೆ ಬೇರೆನೆ ಹೊಡಿಬೇಕಾಗುತ್ತೆ, ಮೂರ್ ಸಲ ಹೊಡಿಬೇಕಾಗ್ತದೆ. ತೆಂಗಿನ ಮರಗಳು ಎಷ್ಟಿದಾವೆ? ತೆಂಗಿನ ಮರಗಳು ಸುಮಾರು ಇದ್ದ ಸರ್, ಈಗ ಒಂದು 50-ರಷ್ಟು ಇರಬಹುದು. ಹಸಿಕಾಯಿ, ಒಣಕಾಯಿ ಅಥವಾ ಎಳ್ನೀರು ಯಾವ್ದನ್ನ ನೀವು ಉಪಯೋಗಿಸಿಕೊಂಡು ಕೊಡ್ತೀರಿ? ಮಾರಾಟಕ್ಕೆ ವ್ಯವಸ್ಥೆ ಮಾಡ್ಕೊಂತೀರಿ? ಇಲ್ಲ ಸರ್, ಮಾರಾಟಕ್ಕೆಲ್ಲ ಸ್ವಂತದವರೇ ತಗೊಂಡೋಗ್ತಾರೆ. ಬಿದ್ದದ್ದೇ ನಾವು ತಗೊಳ್ಳೋದು, ನಾವು ಹತ್ತಿ ಕುಯ್ಯೋದು ವಿಷಯ ಇಲ್ಲ. ಮತ್ತೆ ನಾವು ತೆಂಗಿನ ಮರನ ಕ್ಲೀನ್ ಮಾಡಿದ್ರೆ ಎಲ್ಲ ರೆಕ್ಕೆಗಳು ಬಿದ್ದೋಗುತ್ತೆ, ಅದು ಯಾಕೆ ಗೊತ್ತಿಲ್ಲ. ಈ ಏರಿಯಾದಲ್ಲಿ ಅದು ಆತರ ಆಗುತ್ತೆ. ಮತ್ತೆ ಸೌತ್ ಕನ್ನಡ ವೆರೈಟಿ ನಮ್ಮಲ್ಲಿ ಚಂದ ಆಗೋದಿಲ್ಲ. ನಾವೇನಿದ್ರು ಸಹ ಬಯಲ್ಸೀಮೇದು ವೆರೈಟಿನೇ ಹಾಕ್ಬೇಕು. ಅರಸೀಕೆರೆ ಗೌರ್ಮೆಂಟ್ ಇದರಿಂದ ಕೊಟ್ಟದ್ದೇ ಗಿಡ ಹಾಕಿರೋದು. ನಾನೆಲ್ಲ ಹಾಕ್ಲಿಕ್ಕೆ ತುಂಬಾ ಹಾಕಿದೆ, ಚಂದ ನೋಡ್ಲಿಲ್ಲ. ಒಂದು 50 ಗಿಡ ಉಂಟು, ಒಂದು 25-30 ಚಂದ ಫಸಲಿದೆ. ಬಿದ್ದನ್ನ ಹೇರ್ಕೊಳ್ತೀವಿ. ಸ್ವಂತದವರಿಗೇನೆ ಮಗ ಇದ್ದಾನೆ, ಅವನು ಬೆಂಗಳೂರಲ್ಲಿರೋದು, ಅವನು ಸ್ವಲ್ಪ ತಗೊಂಡೋಗ್ತಾನೆ. ಅವನ ಅತ್ತೆ ಮಾವನು ತಗೊಂಡೋಗ್ತಾರೆ. ನನ್ನ ಮಗಳು ಇಲ್ಲೇ ಮಡಿಕೇರಿಯಲ್ಲಿದ್ದಾಳೆ, ಅವಳಿಗೂ ಕೊಡ್ತೀನಿ. ಹಿಂಗೆ ಸ್ವಂತದವರಿಗೆ ಕೊಟ್ಟಲ್ಲ ಆಗುವಾಗ ಅದು ಅಲ್ಲಿಗೆ ಮುಗಿತದೆ. ಸ್ವಲ್ಪ ಎಣ್ಣೆ ಮಾಡ್ಲಿಕ್ಕೂ ಕೊಡ್ತೀನಿ, ಕೊಬ್ಬರಿಯಿಂದ ಎಣ್ಣೆ ಮಾಡ್ತೇನೆ ಅಷ್ಟೇ, ಮಾರಾಟ ಮಾಡಕ್ಕೆ ಇಲ್ಲ. ಮನೆ ಬಳಕೆಗೆ ಎಣ್ಣೆ ವರ್ಷವಿಡೀ ನೀವು ತೆಂಗಿನಕಾಯಿಗಳಿಂದಲೇ ಪಡ್ಕೊಳ್ತೀರಲ್ವಾ? ನಮಗೂ ಆಗುತ್ತೆ, ನಮ್ಮ ಸ್ವಂತದವರಿಗೂ ಆಗುತ್ತೆ. ಎಣ್ಣೆ ಎಲ್ಲ ಕೊಡ್ತೀವಿ ಮನೆಯಿಂದ ತಿಳ್ಕೊಂಡಷ್ಟೇ. ಅರೇಬಿಕದಲ್ಲಿ ಯಾವ್ದು ತಳಿಗಳನ್ನು ಹಾಕೊಂಡಿದ್ರಿ, ಹೇಗಿದೆ ಇಳುವರಿ? ಚಂದ್ರಗಿರಿನ ಉಂಟು, ಕಟ್ವಾಯಿ ಉಂಟು, ಹೇಮಾವತಿ ಉಂಟು, ತುಂಗಭದ್ರನು ಉಂಟು. ತುಂಗಭದ್ರ ಹೇಮಾವತಿ ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ. ಚಂದ್ರಗಿರಿ ಒಳ್ಳೆ ಗಿಡ, ಬಹಳ ಜಾಸ್ತಿ ಇಲ್ಲ. ಎಲ್ಲ ಮಾಡಿ ಆದ ನಂತರ ಗೊತ್ತಾಗಿದ್ದು ನನಗೆ ಚಂದ್ರಗಿರಿ ಒಳ್ಳೇದು ಅಂತೇಳುವಂತ ವಿಷಯ. ಸ್ವಲ್ಪ ಇದೆ ಮಧ್ಯೆ ಮಧ್ಯೆ ರಿಪೇರಿ ಬಂದದಕ್ಕೆಲ್ಲ ಚಂದ್ರಗಿರಿ ಆಗ್ತಾ ಇದ್ದೀನಿ, ಚೆನ್ನಾಗಿದೆ, ಪರವಾಗಿಲ್ಲ. ಕಾಂಡಕೊರೆಯ ಕೀಟ ಮತ್ತು ಇಳುವರಿ ದೃಷ್ಟಿಯಲ್ಲಿ ರೋಬಸ್ಟಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ? ಕಾಂಡಕೊರೆಯೋದು ನಮ್ಮಲ್ಲಿ ಬಹಳ ಕಡಿಮೆ. ಬಿಸಿಲಿರುವ ಜಾಗದಲ್ಲಿ ಕಾಂಡಕೊರಕ ಇದೆ ಅಂತ ಕೊಂಡು ಹೇಳ್ತಾರೆ. ನೆರಳು ಬೇಕು ಅದಕ್ಕೆ, ಸ್ವಲ್ಪ ಜಾಸ್ತಿಯಾಗಿ ಅರಬಿಕಕ್ಕೆ ನೆರಳು ಬೇಕು. ಅದಕ್ಕಾಗಿ ನಾನು ರೋಬಸ್ಟ ಗಿಡ ಮಧ್ಯದಲ್ಲಿ ಹಾಕಿದ್ದು, ಅದು ಸ್ವಲ್ಪ ಎತ್ತರಕ್ಕೆ ಬಿಟ್ಟಿದ್ದೀನಿ, 6 ಅಡಿಗೆ ಬಿಟ್ಟಿದ್ದೀನಿ. ಅದೇ ನೆರಳು ಇದಕ್ಕೆ ಒಳ್ಳೇದಾಗಿದೆ, ಅದು ಈಗ ಸ್ವಲ್ಪ ಒಳ್ಳೆ ಇಳುವರಿನೂ ಸಿಗ್ತದೆ. ಲಾಸ್ಟ್ ಇಯರ್ ಮಾತ್ರ ಸ್ವಲ್ಪ ಆಯ್ತು ಪ್ರಾಬ್ಲಮ್. ನಮ್ಮಲ್ಲಿ ಕಾಂಡಕೊರಕಕ್ಕಿಂತ ಜಾಸ್ತಿ ಆಗಿರೋದು ಬೋರರ್ ಬರ್ತದೆ, ರೆಕ್ಕೆ ಬೋರರ್ ಬರ್ತದೆ. ಅದು ಈ ಕೊಳೆಯಿಂದಾಗಿ ಬರುವಂತದ್ದು. ಸರಿಯಾದ ಸಮಯದಲ್ಲಿ ನಮಗೆ ಸ್ಪ್ರೇ ಮಾಡ್ಲಿಕ್ಕೆ ಆಗದಿದ್ರೆ ಕೊಳೆಯಿಂದಾಗಿ ಎಲ್ಲ ಕಾಯಿನೂ ಉದುರ್ತದೆ, ಜೊತೆಯಲ್ಲಿ ರೆಕ್ಕೆನೂ ಉದ್ದಕ್ಕೆ ಸತ್ಕೊಂಡೇ ಬಂದಂಗೆ ಬರ್ತದೆ. ನೆಕ್ಸ್ಟ್ ಇಯರ್ಗೆ ಅದ್ರಲ್ಲಿ ಮತ್ತೆ ಕ್ರಾಪ್ ಇರೋದಿಲ್ಲ, ಅದೊಂದು ಪ್ರಾಬ್ಲಮ್. ಅಷ್ಟು ಬಿಟ್ರೆ ಕಾಂಡಕೊರಕದ್ದು ಬಹಳ ಕಡಿಮೆ, ಬಹಳ ನೆಗ್ಲಿಜಿಬಲ್. ಎಲ್ಲಾದ್ರೂ 100-ಗೆ 1-2, 1,000-5 ಸಿಗ್ಬಹುದು ಅಷ್ಟೇ. ನಾನು 27,000 ಗಿಡ ಹಾಕಿದ್ದೀನಿ ಅರಬಿಕಾ, ಸಿಕ್ಕಿದ್ರೆ ಒಂದು 100 ಒಳಗೇನೆ ಸಿಗುತ್ತೆ ಅಷ್ಟೇ. ರೋಬಸ್ಟಕ್ಕೆ ಮತ್ತು ಅರೇಬಿಕಾಗೆ ಹೋಲಿಕೆ ಮಾಡಿ ನೋಡಿದ್ರೆ ಮದೇ ಗ್ರಾಮದ ಸುತ್ತಮುತ್ತ ಯಾವ್ದು ಸೂಕ್ತ ಆಗ್ತದೆ ಮತ್ತೆ ಯಾವ್ದು ಹಿತ ಅನಿಸುತ್ತೆ? ರೋಬಸ್ಟನ್ನೇ ಜಾಸ್ತಿ ಮಾಡಿದ್ದಾರೆ. ನಾನು ಲೇಟ್ ಆಗಿ ಶುರು ಮಾಡಿದ್ರೆ ನಂಗೆ ರೋಬಸ್ಟ್ ಅಲ್ಲಿ ಅಂತ ಒಳ್ಳೆ ಇಳುವರಿ ಸಿಕ್ಕಿಲ್ಲ. ಅರೇಬಿಕನ್ನೇ ಮೊದಲು ಮಾಡಿದೆ, ಅದ್ರ ಮಧ್ಯದಲ್ಲಿ ಈಗ ನಾವು ರೋಬಸ್ಟ್ ಹಾಕಿರೋದು. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಅರೇಬಿಕಾ ಮಾಡಿದವರು ಬಹಳ ಕಡಿಮೆ. ಇದ್ರೂ ಸಹ ರೋಬಸ್ಟ ಬಂದ ನಂತರ ಎಲ್ಲ ಅರೇಬಿಕನ್ನ ತೆಗೆದು ಬಿಡ್ತಾರೆ. ಇಲ್ಲಿ ಚಂದ್ರಶೇಖರ್ ಒಬ್ರು ಇದ್ದಾರೆ, ನೀವು ಅವ್ರನ್ನ ಮಾತಾಡಿಸಿರ್ಬೋದು. ಅವ್ರು ಮಾತ್ರ ಚೆನ್ನಾಗಿ ಮಾಡ್ತಾ ಇದಾರೆ, ಅರೇಬಿಕಾದಲ್ಲಿ ಒಳ್ಳೆ ಫಸಲು ತೆಗಿತಾ ಇದಾರೆ. ರೋಬಸ್ಟ್ ಒಂದು ಚಂದ ಮಾಡ್ಕೊಂಡಿದ್ದಾರೆ. ಉಂಡೆ ಕಾಫಿ ಮಾರಾಟ ಮಾಡ್ತೀರಾ, ಬೇಳೆನ ಮಾಡ್ಕೊಂಡು ಕೊಡ್ತೀರಾ? ಇಲ್ಲ ಸರ್, ಬೇಳೆ ಮಾಡ್ಲಿಲ್ಲ ನಾನು ಇವರೆಗೆ, ಉಂಡೆ ಕಾಫಿನೇ ಕೊಡ್ತಾ ಇರೋದು. ಎಷ್ಟೋ ಜನ ಬೇಳೆ ಕಾಫಿ ಮಾಡೋದನೆ ಅನುಕೂಲ, ಉಂಡೆದು ಅಷ್ಟೊಂದು ಲಾಭ ಆಗುದಿಲ್ಲ ಅಥವಾ ದುಡ್ಡು ಆಗುದಿಲ್ಲ ಅಂತ ಅನ್ಕೊಂಡು ಹೇಳುತ್ತಿದ್ದೆ, ನೀವು ಆ ನಿಟ್ಟಿನಲ್ಲಿ ಗಮನ ಹರಿಸಿಲ್ವಾ? ಬೇಳೆ ಮಾಡಿದ್ರೆ ಉಣಸಕ್ಕೆಲ್ಲ ಸುಲಭ ಅಂತ ವಿಷಯ ಬಿಟ್ರೆ, ಮತ್ತೆ ಅದರಲ್ಲಿ ಬರುವಂತ ಸ್ಕಿನ್ ಇದೆಯಲ್ಲ, ಆ ಸ್ಕಿನ್ ಗೊಬ್ಬರ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಬಿಟ್ರೆ, ಮತ್ತೆ ಬಾಕಿರುವ ಲೆಕ್ಕದಲ್ಲಿ ಈಗಿನ ಮಾರ್ಕೆಟ್ ಬೆಲೆ ನೋಡಿದ್ರೆ ಉಂಡೆನೆ ಒಳ್ಳೇದು ಅಂತ ಹೇಳಿಯಾಗುತ್ತೆ. ಉಂಡೆಗೆ 8,000-9,000 ರೂಪಾಯಿ ಇದೆ. ಈಗ 3 kg 1 kg ಉಂಡೆ ಆಗುತ್ತೆ, ಬೇಳೆ 5 kg 1 kg ಬೇಳೆ ಆಗುತ್ತೆ. ಅದಕ್ಕೆ ಅದೇ 15,000-16,000 ರೂಪಾಯಿ ಇದೆ ಅಷ್ಟೇ ಅರಬಿಕದಲ್ಲಿ. ರೋಬಸ್ಟದಲ್ಲಿ ಅಂತ ದೊಡ್ಡ ಇದೇನಿಲ್ಲ, 8,000-9,000 ರೂಪಾಯಿ ಬೆಳೆಗಿದ್ರೆ 4,500 ರೂಪಾಯಿ ಇದಕ್ಕೂ ಇದೆ. ಬಟ್ ಬಹಳ ಹಣವಂತರಿಗೆ ಬೇಕಾದ್ರೆ ಮಡಿಗೆ ಮಾರುವಂತವ್ರಿಗೆ ಸ್ವಲ್ಪ ಲಾಭ ಆಗ್ಬಹುದು ವರ್ಷ ಬೆಳೆಯಲ್ಲಿ. ನಮ್ಮಂತವ್ರಿಗೆಲ್ಲ ಉಂಡೆನೆ ಮಾರೋದು ಒಳ್ಳೇದು ಅಂತಲೇ ಆಗುತ್ತೆಪ್ಪ ನನಗೆ. ಕಾಫಿ ತೋಟಕ್ಕೆ ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ ಮತ್ತು ಸುಣ್ಣ ಇದನ್ನ ಕೊಡೋದ್ರ ಬಗ್ಗೆ ಮಾತಾಡಿ. ಸುಣ್ಣ ನಾನು ಜಾಸ್ತಿ ಕೊಡ್ಲಿಲ್ಲ ಸರ್, ಒಂದ್ಸಲ ಕೊಟ್ಟಿದ್ದೀನಿ ಅಷ್ಟೇನೆ. ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಈಗ ನಾನು ಕೋಳಿ ಗೊಬ್ಬರ ಕೊಡ್ತೀನಿ, ಕೋಳಿ ಗೊಬ್ಬರ ಸ್ವಲ್ಪ ಒಳ್ಳೇದು ಕಾಣುತ್ತೆ. ಮತ್ತೆ ಮಾಮೂಲಿ NPK ಕೊಡುವಂತದ್ದು, ವರ್ಷದಲ್ಲಿ 2 ಸಲ ಕೊಡ್ತೀನಿ NPK, ಅಷ್ಟು ಬೇರೆ ಏನಿಲ್ಲ. ಸ್ಪ್ರೇ ಮಾಡ್ತೀನಿ 2 ಸಲ, ಮತ್ತೆ 19 ಸ್ಪ್ರೇ ಮಾಡ್ತೀನಿ ಒಂದೊಂದ್ಸಲ. ಒಟ್ಟಾರೆ ನಿಮ್ಮ ಕಾಫಿ ತೋಟದ ಅನುಭವ, ಇವತ್ತು ಅಡಿಕೆಗೆ ಉತ್ತಮವಾದ ಬೆಲೆ ಬಂದಿರುವ ಹಿನ್ನೆಲೆಯಲ್ಲಿ ಏನನ್ಸುತ್ತೆ? ನನಗೆ 14 ಎಕರೆ ತೋಟಕ್ಕೂ ಮಧ್ಯದಲ್ಲಿ ನಾನು ಅಡಿಕೆ ಹಾಕ್ಲಿಕ್ಕೆ ಹೊರಟಿದ್ದೇನೆ. ಇಲ್ಲಿ 3 ಎಕರೆಯಲ್ಲಿ ಇರುವಂತ ಅಡಿಕೆ ಏನಿದೆ ಮತ್ತೆ ಅದಕ್ಕೆ ಹಾಕಿದ ಪೆಪ್ಪರ್ ಏನಿದೆ ಅದರ ಇಳುವರಿ ನೋಡಿಕೊಂಡು ನಾನು ಈ 14 ಎಕರೆಗೂ ಪೂರ್ತಿ ಹಾಕ್ಲಿಕ್ಕೆ ಹೊರಟಿದ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ 2,000 ಗಿಡ ಹಾಕಿದ್ದೀನಿ, 1 ವರ್ಷ ಇದೆ, ಮತ್ತೊಂದು 1,000 ಗಿಡ ಅಷ್ಟು ಹಾಕ್ಲಿಕ್ಕೆ ಇದೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೇನೆ. ಆದಷ್ಟು ಬೇಗ ಮಾಡಬೇಕು, ನಮ್ಮ ಕಣ್ಣಲ್ಲೇ ನೋಡಬೇಕು ಅಂತ ಒಂದು ಆಸೆ. ಫಲ ಮಕ್ಕಳೇ ತಿನ್ನೋದು ತಾನೆ, ಇನ್ಯಾರು ತಿನ್ನೋದಿಲ್ಲ. ಅದ್ರ ಕಣ್ಣಲ್ಲಿ ನೋಡಬೇಕು ಅಂತಲೇ ಒಂದು ಆಸೆ ಇದೆ, ಸ್ವಲ್ಪ ಬೇಗ ಹಾಕಬೇಕು. ಚೆನ್ನಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ರಾಜೇಂದ್ರ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಧನ್ಯವಾದಗಳು. ಯಾವತ್ತೂ ನಾನು ನಿಮ್ಮ ಇದನ್ನ ಕೇಳ್ತೀನಿ, ನಾನು ರೈತ ಇದನ್ನ ಕೇಳ್ತಾ ಬಹಳ ಖುಷಿಯಾಗಿದೆ. ಮತ್ತೆ ಮೊನ್ನೆಯಿಂದ ನೀವು ಮಾರಾಟ ಬೆಲೆಗಳನ್ನು ಕೂಡ ಹೇಳಲಿಕ್ಕೆ ಶುರು ಮಾಡಿದೆ, ಬಹಳ ಖುಷಿ ಆಯ್ತು. ಫೋನ್ ಮಾಡಿ ಮಾತಾಡೋದೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ ನಿಮ್ಮ ಹತ್ರ, ಆದ್ರೆ ದಿನ ಕೇಳ್ತೀವಿ, ಬಹಳ ಸಂತೋಷ ನಿಮ್ಮ ವಿಷಯದಲ್ಲಿ. ಬಹಳ ಚೆನ್ನಾಗಿ ಜನರಿಗೆ ಅರ್ಥ ಆಗುವ ಮನದಟ್ಟಾಗುವಂತ ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಬಹಳ ಸಂತೋಷ. 10,000 ರೈತರುಗಳಿಗೆ ಬಹಳ ಪ್ರಯೋಜನ ಆಗ್ತದೆ, ಮತ್ತೆ ಒಳ್ಳೊಳ್ಳೆ ರೈತರ ಹತ್ರನೇ ಹೋಗ್ತಾ ಇದ್ದೀರಾ. ಅದಕ್ಕೆ ನಾನು ಹೇಳಿದ್ದು, ನಮ್ಮಲ್ಲಿ ಕೇಳಿಬಿಟ್ಟು ಅಷ್ಟು ದೊಡ್ಡ ಪ್ರಯೋಜನ ಆಗ್ಲಿಲ್ಲ ರೈತರಿಗೆ, ಒಳ್ಳೆ ರೈತರುಗಳಲ್ಲೇ ಹೋಗಿ ನೀವು ಇದನ್ನ ಇಂಟ್ರೂ ಮಾಡಿದ್ರೆ ಜನರಿಗೆ ಬಹಳಷ್ಟು ಸುಧಾರಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಮದೇ ಗ್ರಾಮದ ಹುದೇರಿ ಬಿ ರಾಜೇಂದ್ರ ಅವರ ಕಾಫಿ, ಕಾಳುಮೆಣಸು, ಅಡಿಕೆ, ತೆಂಗು ಇತ್ಯಾದಿ ಬೆಳೆಗಳಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9480383621, 9480383621. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ಕೇಳುಗರೆ, ಪ್ರತಿದಿನ ಸಂಜೆ ಮಡಿಕೇರಿ ಆಕಾಶವಾಣಿಯಿಂದ ಉಪಯುಕ್ತ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಪರಿಸರ ಪ್ರಿಯ ಕೃಷಿ, ಸುಸ್ಥಿರ ಕೃಷಿ ಮಾರ್ಗಗಳು, ವೃಕ್ಷಾಧಾರಿತ ಕೃಷಿ, ಮೀನು ಕೃಷಿ, ಕಾಫಿ ಕೃಷಿ, ಏಲಕ್ಕಿ ಕಾಳುಮೆಣಸು ಬೇಸಾಯ, ಹಸು, ಎಮ್ಮೆ, ಹಂದಿ, ಆಡುಗಳ ಸಾಕಾಣಿಕೆ, ಸಾಧಕ ರೈತರ ಅನುಭವ, ಕೃಷಿ ನಿರತ ಮಹಿಳೆಯರ ಅನಿಸಿಕೆ, ಯುವಕರ ಪಾಲ್ಗೊಳ್ಳುವಿಕೆ, ಸಮಗ್ರ ಕೃಷಿ, ಹೀಗೆ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳು, ಜೊತೆಗೆ ಅಲ್ಲಲ್ಲಿ ಅರ್ಥಪೂರ್ಣವಾದ ಕೃಷಿ ಗೀತೆಗಳು ಪ್ರಸಾರವಾಗುತ್ತಿವೆ. ಕೇಳಿ, ಕೊಡಗಿನ ಜನಪ್ರಿಯ ಮಾಧ್ಯಮವಾದ ಆಕಾಶವಾಣಿಯಲ್ಲಿ ನಿತ್ಯವೂ ಕೃಷಿ ಸಂಗತಿಗಳನ್ನು. ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಕೇಳಿದರೆ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272200006. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,900 ರೂಪಾಯಿಯಿಂದ 16,400 ರೂಪಾಯಿ, ಅರಬಿಕಾ ಅಚ್ಚರಿ 8,900 ರೂಪಾಯಿಯಿಂದ 9,100 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 9,700 ರೂಪಾಯಿಯಿಂದ 9,950 ರೂಪಾಯಿ. ರೋಬಸ್ಟಾ ಚೆರಿ 4,700 ರೂಪಾಯಿಯಿಂದ 4,900 ರೂಪಾಯಿ. ಅಡಿಕೆ ಧಾರಣೆ, ಹಳೆ ಅಡಿಕೆ ಕ್ವಿಂಟಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿ. ಹೊಸ ಅಡಿಕೆ ಕ್ವಿಂಟಲ್ಗೆ 40,000 ರೂಪಾಯಿಯಿಂದ 46,500 ರೂಪಾಯಿ. ಏಲಕ್ಕಿ 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿ. ಕಾಳುಮೆಣಸು 1 ಕೆಜಿಗೆ 480 ರೂಪಾಯಿಯಿಂದ 485 ರೂಪಾಯಿ. ಶುಂಠಿ ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆಗೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ, ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟಂಗೆ ಸ್ಮಾರಕ ಭವನ ನಿರ್ಮಾಣ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು. ಜಿಲ್ಲಾಧಿಕಾರಿಯು ಮಾತಾಡಿ, ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಸುತ್ತುಗೋಡೆ ನಿರ್ಮಾಣಕ್ಕೆ ಬಿಡುಗಡೆಯಾದ ದುಡ್ಡಿಗೆ ಸಂಬಂಧಿಸಿದಂಗೆ ಸರ್ಕಾರದ ನಿಯಮದಂಗೆ ಕ್ರಮ ವಹಿಸಕು, ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಮುಖ್ಯ ರಸ್ತೆ ಬೀದಿ ವಾಹನ ನಿಲುಗಡೆಗೆ ಸಂಬಂಧಿಸಿದಂಗೆ ನಗರಸಭೆ ಕಡೆಯಿಂದ ಟೆಂಡರ್ ಕರೆದು 25% ದುಡ್ಡನ್ನ ಸ್ಮಾರಕ ಚಟುವಟಿಕೆಗೆ ಬಳಸಕುತ್ತ ಹೇಳ್ದು. ಜಾನಪದ ಕಲೆನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹೊಣೆಯಾಗಿದ್ದು, ಆ ನಿಟ್ಟಲ್ಲಿ ಜಾನಪದ ಕಲೆನ ಸಂಸ್ಕರಣೆಗೆ ಕೈ ಜೋಡಿಸಕುತ್ತೇಳಿ ಜಿಲ್ಲೆನ ಹಿರಿಯ ಸಾಹಿತಿ ಕಲಾವಿದೆ ಮುನ್ನಂಡ ಶೋಭಾ ಸುಬ್ಬಯ್ಯ ಅವು ಕರೆ ನೀಡಿದ್ದು. ಅವು ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜು ಸಭಾಭವನದಲ್ಲಿ ನಡೆದ ವಿಶ್ವ ಜಾನಪದ ದಿನಾಚರಣೆ ಜಂಬರಕ್ಕೆ ಚಾಲನೆ ನೀಡಿ ಮಾತಾಡಿ, ಜಾನಪದ ಗೀತೆಗ ಹಳೆಯದಾದರೂ ಕೂಡ ಅದಕ್ಕೆ ಒಂದು ವಿಶಿಷ್ಟ ಶಕ್ತಿ ಉಂಟು. ಜಾನಪದ ಗೀತೆಗಳಲ್ಲಿ ಪ್ರತಿಯೊಬ್ಬರ ಶ್ರೀಮಂತ ಸಂಸ್ಕೃತಿನ ಸ್ಮರಿಸಕ್ಕೆ, ಉದ್ಯೋಗ ಶಿಕ್ಷಣ ಬೇರೆ ಉದ್ದೇಶಗಳಿಗಾಗಿ ಬೇರೆ ಕಡೆ ಹೋದರೂ ಕೂಡ ನಮ್ಮ ಸಂಸ್ಕೃತಿನ ಮರೆಯಕ್ಕಾಗದಂತ ಹೇಳಿದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ 25 ಹೊತ್ತಾರೆ 10:30 2 ಗಂಟೆವರೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಇದರಲ್ಲಿ ಬೇರೆ ಬೇರೆ ಕಂಪನಿಗ ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿವೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಕ್ಕು. ಕೊಡಗು ಗೌಡ ಸಮಾಜ ಬೆಂಗಳೂರು, ಇವು ಭಾಗಮಂಡಲ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉಪಯೋಗ ಆಗುವ ಉದ್ದೇಶದ ಕಂಪ್ಯೂಟರ್ ಲ್ಯಾಬಿಗೆ ಯುಪಿಎಸ್ನ ಉದಾರವಾಗಿ ನೀಡಲು ಕೊಡಗು ಗೌಡ ಸಮಾಜದ ಅಧ್ಯಕ್ಷರಾದ ಕೆಕಡ ಎಂ ನಾಣೆಯವು, ಕಾವೇರಿ ವಿದ್ಯಾಸಂಘದ ಅಧ್ಯಕ್ಷರಾದ ಹೊಸೂರು ಸತೀಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಇದನ್ನು ವಹಿಸಿಕೊಡಲಾಯಿತು. ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರೊಟ್ಟಿಗೆ ರಾಜ್ಯ ಮಟ್ಟದ ಪ್ರಬಂಧ ಪೈಪೋಟಿಲಿ ಜಿಲ್ಲೆಗೆ ಸುವರ್ಣ ಸ್ಥಾನ ಪಡೆದ ಮೋನಿಷಾ ಡಿಆರ್ ಅವು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಬೇರೆ ಬೇರೆ ಸಭೆಗಳಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಯವರ ಕಾರ್ಯಚಟುವಟಿಕೆ ಬಗ್ಗೆ ತಿಳ್ಕೊಂಡು ಜಿಲ್ಲಾಧಿಕಾರಿಯವು ಆ ವಿದ್ಯಾರ್ಥಿಗೆ ಕೌಶಲ್ಯ ಕರ್ನಾಟಕ ಪುಸ್ತಕ ನೀಡಿ ಯಾವುದೇ ಸಾಧನೆ ಮಾಡಿಕೆ ಹಠ ಇರಕುತ ಹೇಳ್ದು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಯಿಂದ ಹಮ್ಮಿಕೊಂಡ ಪ್ರಬಂಧ ಪೈಪೋಟಿಲಿ ಸುವರ್ಣ ಸ್ಥಾನ ಪಡೆದಕ್ಕೆ ಹಾಗೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಅವಕಾಶ ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಸಭೆ ಸಮಾರಂಭ ಕಡತ ವಿಲೇವಾರಿಗಳ ಬಗ್ಗೆ ಈ ಸಲ ನೋಡುವ ಅವಕಾಶ ಮನಿಸೋಕೆ ಸಿಕ್ಕಿತ್ತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಐಬಿಪಿಎಸ್ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಧಿಕಾರಿಗಳ ಮತ್ತು ಗುಮಾಸ್ತರ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿ ನೀಡಲಾದ ಆಸಕ್ತಿ ಇರುವ ತಾರೀಖು 29 ಹೊತ್ತರೆ 10 ಹಿಂಬತ್ತು 4 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕು. ಐಕೊಳ್ಳ ಗ್ರಾಮದ ಪಾರೇರ ಶೋನಿಶ್ ಚಂಗಪ್ಪಯು ಭಾರತೀಯ ಸೇನೆಗೆ ಅಂದರೆ NDA ಸುರುಣ ಪ್ರಯತ್ನದಲ್ಲಿ ಆಯ್ಕೆಯಾಗಿದ್ದು ಈಗ ಪುಣೆನ ಕಡಕ್ವಾಸದ ಆರ್ಮಿ ಆಫೀಸರ್ ತರಬೇತಿನ ಪಡಿತೋಳು. ಇವು ನಿವೃತ್ತ ಸುಬೇದಾರ್ ಪಾರೇರ ಜಯ ಮತ್ತು ಸೌಮ್ಯ ದಂಪತಿಗಳ ಪುತ್ರ. ತಾರೀಖು 29 ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಪ್ರಯುಕ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ನಾಳೆ ಮತ್ತು ನಾಡಿದ್ದು ಬೇರೆ ಬೇರೆ ಕ್ರೀಡೆಗಳನ್ನು ಆಯೋಜಿಸಲಾಗುತ್ತು. ತಾರೀಖು 23 ಗುಡ್ಡಗಾಡು ಓಟ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಲು. ಹಾಗೆ ತಾರೀಖು 24 ಒಳಾಂಗಣ ಕ್ರೀಡಾಂಗಣ ಮತ್ತು ಈಜುಕೊಳಲ್ಲಿ ಕ್ರೀಡಾ ಪೈಪೋಟಿ ನಡೆದಂತೇಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಬಾಲಭವನ ಸಮಿತಿ ಶಿಶು ಅಭಿವೃದ್ಧಿ ಯೋಜನೆ ಕಡೆಯಿಂದ ನಾಳೆ ಹೊತ್ತಾರೆ 11 ನಾಪಕುಲು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ದೇಶಭಕ್ತಿ ಗೀತೆ ಪೈಪೋಟಿ ಏರ್ಪಾಡು ಮಾಡಲಾಗಿತ್ತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇಕೆವೈಸಿ ಮಾಡಿಸದಿರುವ ರೈತರಿಗೆ ಮಾಡಿಸಿಕೆ ಆಖರಿ ದಿನ ಇದೇ ತಿಂಗಳ ತಾರೀಖು 31 ತಿಳಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಮಡಿಕೇರಿ ತಾಲೂಕಿನ 3 ಅಂಗನವಾಡಿ ಕಾರ್ಯಕರ್ತೆ ಹಾಗೆ 9 ಸಹಾಯಕಿಯರ ಹುದ್ದೆ, ಹಾಗೆ ಸೋಮರಪೇಟೆ ತಾಲೂಕಿನ 16 ಅಂಗನವಾಡಿ ಸಹಾಯಕಿಯರ ಹುದ್ದೆ, ಪೊನ್ನಂಪೇಟೆನ 9 ಅಂಗನವಾಡಿ ಕಾರ್ಯಕರ್ತೆ ಹಾಗೆ 25 ಸಹಾಯಕಿಯರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಆಖರಿ ದಿನ ಬರುವ ತಿಂಗಳ ತಾರೀಖು 15. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಸಂಪರ್ಕಿಸಕು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹೊಸ ಸದಸ್ಯತ್ವ ಆಂದೋಲನಕ್ಕೆ ನಾಳೆ 8:00 ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಪತ್ರಿಕಾ ಭವನದ ಸಭಾ ಬಡಲಿ ಚಾಲನೆ ನೀಡುವೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತರೆ 8:30 ಆಖೇರಿಯಾದಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ ಮಳೆ 11.45 mm. ಮಡಿಕೇರಿ ತಾಲೂಕಲ್ಲಿ 22.5 mm, ವಿರಾಜಪೇಟೆ ತಾಲೂಕಲ್ಲಿ 5.70 mm, ಸೋಮರಪೇಟೆ ತಾಲೂಕಲ್ಲಿ 7.30 mm ಮಳೆಯಾದ ವರದಿಯಾಗಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ದಶವರ್ಷ ಸಂಭ್ರಮದ ಆಖೇರಿ ಜಂಬರ ತಾರೀಖು 29 10:00 ಕೊಡಗು ಗೌಡ ಸಮಾಜ ಮಡಿಕೇರಿಯಲ್ಲಿ ನಡೆದಿದೆ. ಮುಖ್ಯ ನೆಂಟರಾಗಿ ಬಿಶಿ ನಾಗೇಶ್, ಶಾಸಕರು ಸೇರಿದಂತೆ ಮತ್ತಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗ ತಾರೀಖು 26 ಸೋಮರಪೇಟೆ ತಹಶೀಲ್ದಾರ ಕಚೇರಿ ಸಭಾ ಬಡಲಿ ಮತ್ತು ತಾರೀಖು 29 ವಿರಾಜಪೇಟೆ ತಹಶೀಲ್ದಾರ ಕಚೇರಿ ಸಭಾ ಬಡಲಿ ಆಯಾಯ ದಿನಗಳಂದು ಹೊತ್ತಾರೆ 11 ಮಧ್ಯಾಹ್ನ 1 ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ತಕೊಂಡ್ವೆ. ಸರ್ಕಾರಿ ಕಚೇರಿಗಳಲ್ಲಿ ವಿಳಂಬ ಸೇರಿದಂತೆ ಇನ್ನಿತರ ತೊಂದರೆ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನೀಡಕ್ಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಿಮಗಿಷ್ಟವಾದ ಸುಂದರ ಡಿಸೈನ್ಸ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಕಾಟ್ ಇನ್ನಿತರ ಫರ್ನಿಚರ್ ಗಳನ್ನು 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನ ಸುಲಭ ಕಂತಿನ ಇಎಂಐ ಮೂಲಕ ನಿಮ್ಮದಾಗಿಸುವ ಸ್ವರ್ಣಾವಕಾಶ. ಮೂರ್ನಾಡಿನ ನ್ಯೂ ಲೇಟೆಸ್ಟ್ ಫರ್ನಿಚರ್ ನಲ್ಲಿ ನ್ಯೂ ಲೇಟೆಸ್ಟ್ ಫರ್ನಿಚರ್ ಮೂರ್ನಾಡು, ಆಲ್ಸೋ ಎಟ್ ನಾಪಕ್ಲು ಅಂಡ್ ಸಂಪ್ಯ ಪುತ್ತೂರು. ಮೈಸೂರಿನ ತನಿಷ್ಕ್ ನಲ್ಲಿ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್, ಕಂಡೀಷನ್ ಅಪ್ಲೈ. ಇನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಖರೀದಿಸಲು ಬನ್ನಿ ತನಿಷ್ಕ್, ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು, ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಲ, ಕಾಲ್ 9741864856. ಧರಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದರೆ ಸಂಪರ್ಕಿಸಿ ದರಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ದರಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ಧಿಮಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ನಾಪೋಕ್ಲುವಿನ ಬೇತೂರ್ ರೋಡ್ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಕಳೆದ ತಾರೀಕು 9ರಂದು ದೈವಾದಿನರಾದ ಗಾಳಿಬೇಡು ಗ್ರಾಮದ ಕೋಳುಮುಡಿಯನ ಚಂಗಪ್ಪನವರ ಪತ್ನಿ ನೀಲಾವತಿಯವರ ತಿಥಿ ಕರ್ಮಾಂತರ ಇದೇ ತಾರೀಕು 24ರ ಬುಧವಾರ ಹಗಲು 11 ಗಂಟೆಗೆ ಮೃತರ ಸ್ವಂತ ಮಂದಿಲಿ ನಡೆಸಿಕೆ ತೀರ್ಮಾನಿಸಿಳು. ನೆರೆ ಕರೆಯುವು, ನೆಂಟರಿಷ್ಟರು, ಕಾಗದ ಸಿಕ್ಕದವು, ಇದನ್ನೇ ವೈಯಕ್ತಿಕ ಆಮಂತ್ರಣ ತಿಳಿದು ಆಗಮಿಸಕುತ ಕೇಳಿಕೊಂಡಳು ಕೋಳುಮುಡಿಯನ ಚಂಗಪ್ಪ ಮಕ್ಕ ಮತ್ತೆ ಕುಟುಂಬಸ್ಥರು. ಚಿನ್ನದ ಪ್ರತಿ ಕಣದಲ್ಲೂ ನಂಬಿಕೆ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾದ ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೇ ಆಗಸ್ಟ್ 29ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೇನ್ ರೋಡ್, ವಿರಾಜಪೇಟೆ. ರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ, ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್, ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಕಾಲ್ 9880600392. ಮಾಲೀಕರು ದಿನೇಶ್ ಬೆಳ್ಯಪ್ಪ. ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ ಇದೇ ಆಗಸ್ಟ್ 28ರಂದು ಭಾನುವಾರ. ಉದ್ಘಾಟನಾ ಪ್ರಯುಕ್ತ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಗೆಳೆಯರ ಬಳಗ ಚೆಟ್ಟಿಮಾನಿ ಇವರ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ ಇದೇ 25ರಂದು ಗುರುವಾರ ಚೆಟ್ಟಿಮಾನಿ ಕುದುಪಜೆ ಗದ್ದೆಯಲ್ಲಿ ನಡೆಯಲಿದೆ. ಪುರುಷ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ, ಮಿನಿ ಮ್ಯಾರಥಾನ್, ಎಣ್ಣೆ ಕಂಬ, ಪಾಸಿಂಗ್ ಬಾಲ್, ವಿವಿಧ ಕ್ರೀಡೆಗಳು ನಡೆಯಲಿದೆ. ಹಗ್ಗ ಜಗ್ಗಾಟದಲ್ಲಿ ಪಾಲ್ಗೊಳ್ಳುವ ತಂಡಗಳು ಇದೇ 24ರ ಸಂಜೆ 5 ಗಂಟೆ ಒಳಗೆ ಮೈದಾನ ಶುಲ್ಕದೊಂದಿಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು. ಮಾಹಿತಿಗೆ ಸಂಪರ್ಕಿಸಿ ಪ್ರಶು ಸುಳ್ಳೆ ಕೊಡಿ 9482424174, ಮನೀಶ್ ಕೊಟ್ಟಂಡ 9483114934. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ನಿಧನ ಸುದ್ದಿ. ಪರಕಟಗೇರಿ ಕಾರಳನ ಕರ್ತಮಾಡ ನಂಜಪ್ಪ ಮಣಿ ಅಂಗ ಇಂದು ಮರಣಪಟ್ಟತ್. ಅವಳು ತೊಯಂಬುದು ಬೈತ್ರ ಕರ್ತಮಾಡ ಮಣಿ ನಂಜಪ್ಪ ಇಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಇಂಡ ಸ್ವಂತ ಮನೆ ನಡಪಾಂದ್ ಒಕ್ಕಕಾರ ಅರ್ಚಿಟ್ಟಿತ್. ಮೇಘತಾಳು ಗ್ರಾಮತ್ರ ಶಾಂತ ಇಂಡ ಪೌತಿ ಮೊಣ್ಣಪ್ಪ ಇಂಡ ಪೊಣ್ಣು ಮುತ್ತವ್ವ ಬೇಬಿ ಅಂಗ ಇಂದು ಮರಣಪಟ್ಟತ್. 92 ಬೈತ್ರ ಶಾಂತ ಇಂಡ ಮುತ್ತವ್ವ ಬೇಬಿ ಇಂಡ ತಾಮನೆ ಬಟ್ಟಿರ ಚೆಟ್ಟಳ್ಳಿ ಆಕಿರಿ ಕಾರ್ಯ ನಾಳೆ ಮಜ್ಜಣ ಮೇಘತಾಳು ಗ್ರಾಮತ್ರ ಇಂಡ ಸ್ವಂತ ಮನೆ ನಡಪ. ನಿಧನ ಸುದ್ದಿ ಕೇಳಿದ್ರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಕಾರ್ಯಚಟುವಟಿಕೆ ನಿರ್ವಹಣೆಯ ಸಂಬಂಧ ಸ್ಮಾರಕ ಭವನ ನಿರ್ವಹಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಎಂಡ ಕೊರವು ಕಾರಿಕೆಯಲ್ಲಿ ಇಂದು ನಡೆದದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಪಡೆದಂತೆ ತಕ್ಕ ಪರಂದ ಜಿಲ್ಲಾಧಿಕಾರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಹತ್ರ ಸುತ್ತುವುಳ್ಳ ಗೋಡೆ ಕಟ್ಟುವಕ್ಕೆ ಬುಡುಗಡೆ ಪಣತ್ರ ಸಂಬಂಧ ಸರ್ಕಾರತ್ರ ನೇಮಕೋತ್ತನಕ್ಕೆ ಕ್ರಮ ಎಡ್ತೋಂಡು ಆನಕೋ ಈ ಮೀದ ಇಲಾಖೆಗೆ ಕಾಗದ ಅಳ್ದಿತ್ತು ಪಣ ಬುಡುಗಡೆ ಮಾಡುವಕ್ಕೆ ಕ್ರಮ ಎಡ್ತವ ಅಂದು ಅರಿಚಿಟ್ಟಿತ್ತು. ಸ್ಮಾರಕ ಭವನ ಹತ್ರ ಪೊರಮೆ ಉಳ್ಳ ಜಾಗತನ ವಾಹನ ನಿಪ್ಪಿಚಿಡುವಕ್ಕೆ ಬಳಸಿಕೊಂಡು ಅಲ್ಲಿ ಸಂಗ್ರಹ ಆಪ ಶುಲ್ಕ ಹತ್ರ 25% ಸ್ಮಾರಕ ಭವನ ಹತ್ರ ಚಟುವಟಿಕೆಗೆ ಬಳಸುವವನಕ್ಕೆ ನಗರಸಭೆ ಇಂಜಿನಿಯರ್ಗೆ ಸೂಚನೆ ಕೊಡುತ್ತದೆ. ಮಿನ್ಯಕ್ ತಕ್ಕ ಪರಂದ ಜಿಲ್ಲಾಧಿಕಾರಿ ನಗರಸಭೆ ಆದ ನೆಲೆ ನೀರರ ಸಂಪರ್ಕ ಪಿನ್ಯ ಫಾರ್ಮ್ ಮೂಂದಾನ ಕೊಡಪಕ್ಕ ಕ್ರಮ ಅಡ್ತೋಕ್ ಸಂಬಂಧಪಟ್ಟ ಹಿಂಗಕ್ಕೆ ಅಣಿತ್ ಸ್ಮಾರಕ ಭವನತ್ ಓಜಸ್ತಂಭತ್ನ ಸ್ಥಾಪನೆ ಮಾಡುವಕ್ಕೆ ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಗಳು ಪಿನ್ಯ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕಂಗ ಪರಿಶೀಲನೆ ನಡೆಸಿತು. ಮಾಹಿತಿ ಕೊಡಪನೆಕೆಯು ಸ್ಮಾರಕ ಭವನತ್ ಉಳ್ಳ ಪೂತೋಟತನ ಇನ್ನೆಚ್ಚಿಗೆ ಚಾಯ್ ಕೂಟುವನಕ್ಕೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಂಗೂ ಸಲಹೆ ಕೊಡುತ್ತ. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನತರ ನಿರ್ವಹಣೆ ಪಿನ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟನಕ್ಕೆ ನಡೆದ ಚರ್ಚೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ರಾಜಗೋಪಾಲ್ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಜಾನಪದ ಕಲೆನ ಉಳ್ತಿ ಬೊಳ್ತುವುದು ನಂಗಡೆಲ್ಲರೋ ಜವಾಬ್ದಾರಿ ಆಯ್ತುಂಡು. ಈ ನಿಟ್ಟಿಲು ಜಾನಪದ ಕಲೆರ ರಕ್ಷಣೆಗೂ ಎಲ್ಲರೂ ಕೈಕೂಟುವನಕ್ಕೆ ಜಿಲ್ಲರ ಪೆರಿಯ ಸಾಹಿತಿಗಳು ಜಾನಪದ ಕಲಾವಿದಗಳು ಅನ್ನ ಮೊನ್ನೊಂಡ ಶೋಭಾ ಸುಬ್ಬಯ್ಯ ಅಣಚಿ. ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಪಿನ್ಯ ತಾಲೂಕು ಜಾನಪದ ಪರಿಷತ್ರ ಕೂಡುಕೂಟತ್ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜ್ ಸಭಾಬಾಡಲು ಇಂದು ನಡೆದ ವಿಶ್ವ ಜಾನಪದ ನಾಳು ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು ತಕ್ಕ ಬರಂದ ಅವು ಚಾಕರಿ ಶಿಕ್ಷಣ ಇಂದು ಬಾರೆ ಬಾರೆ ಊರುಕು ಪೋಪವು ತಂಗಡ ಸಂಸ್ಕೃತಿ ನೆಕ್ಕಕ್ಕೂ ಮರ್ಪಕಾಗ